ದೂರದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಕೇಳಿದರೆ ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. UAHS ಸಹಯೋಗದಲ್ಲಿ ರೈತರಿಗಾಗಿ ಬೆಳಗ್ಗೆ 6:40 ನೇಗಿಲ ಮಿಡಿತ. ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಬೆಳಗ್ಗೆ 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸಲಹೆ. ಪ್ರತಿ ಶುಕ್ರವಾರ 9:30 ಸಿನಿ ಪ್ರಿಯರಿಗೆ ಸಿನಿ ತರಂಗ. ಪ್ರತಿದಿನ ಭದ್ರಾವತಿ ಆಕಾಶವಾಣಿಯಿಂದ ಪ್ರಸಾರವಾಗುವ ಈ ಸರಣಿಯ ಉಪಯೋಗವನ್ನು ಪಡೆದುಕೊಳ್ಳಿ. ಸಮಯ ಆಗ್ತಿದೆ 6:22. ಕೇಳ್ತಾ ಇದ್ರ FM 103.5 ಹಾಗೂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ. ಇದೀಗ ಕಿಸಾನ್ ವಾಣಿ. ಇದು ಆಕಾಶವಾಣಿ ಭದ್ರಾವತಿ. ಇದೀಗ ಕಿಸಾನ್ ವಾಣಿಯಲ್ಲಿ ರೈತರಿಗಾಗಿ ರೈತ ಮಹಿಳೆ ಹಾಗೂ ಸ್ವ ಉದ್ಯೋಗಿಯಾದ ಭದ್ರಾವತಿ ತಾಲೂಕು ಹಳೆ ಸೀಗೆ ಭಾಗ್ಯ ಶ್ರೀಮತಿ ಲೀಲಾವತಿ ಎನ್ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HM ಮಹೇಶ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಹಳೆ ಸೀಗೆ ಭಾಗ್ಯ ಸ್ವ ಉದ್ಯೋಗಿಯಾದಂತಹ ರೈತ ಮಹಿಳೆಯಾದ ಲೀಲಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಸ್ವ ಉದ್ಯೋಗದ ಜೊತೆಗೆ ರೈತರು ಕೂಡ ಆಗಿದ್ದಾರೆ ಹಾಗೂ ತಮ್ಮ ಹಳ್ಳಿಯಲ್ಲಿ ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ವಿವಿಧ ಮಹಿಳೆಯರಿಗೂ ಕೂಡ ಉದ್ಯೋಗವನ್ನ ಕೊಟ್ಟು ಇದ್ದಾರೆ. ಅವರ ಒಂದು ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಲೀಲಾವತಿ ಅವರೇ. ನಮಸ್ಕಾರ. ನಮಸ್ತೆ. ಲೀಲಾವತಿ ಅವ್ರ ಬಗ್ಗೆ ಹೇಳೋದಾದ್ರೆ ತಮ್ಮ ಒಂದು ಪರಿಚಯವನ್ನು ನಮ್ಮ ಒಂದು ಕೇಳಗರಿಗೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಲೀಲಾವತಿ ಅಂತ, ಭದ್ರಾವತಿ ತಾಲೂಕು ಹಳೆ ಸೀಗೆಬಾಗಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಹಿಂದೆ ಬರೀ ರೈತ ಮಹಿಳೆಯಾಗಷ್ಟೇ ಇದ್ದೆ. ಆದ್ರೆ ನನಗೆ ಯಾವ ತರದ ಮೌಲ್ಯವರ್ಧನೆ ಮಾಡೋದು ಗೊತ್ತಿರಲಿಲ್ಲ. ಯಾವ ತರದ್ದು ನನಗೆ ಹೊರಗಿನ ಸಂಪರ್ಕ ಇರಲಿಲ್ಲ. ಬರೀ ಮನೆಗೆ ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಗೋಂದಿ ಪ್ರಾಜೆಕ್ಟ್ ಶುರುವಾಯಿತು. ಆ ಪ್ರಾಜೆಕ್ಟ್ ಅಲ್ಲಿ ರೈತ ಮಹಿಳೆಯರಿಗೆ ಪ್ರವಾಸವನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಪ್ರವಾಸದಲ್ಲಿ ಬೆಳವಲ ಪರಿಸರ ಫೌಂಡೇಶನ್ ಮತ್ತೆ ಇನ್ನೊಂದ್ ಕಡೆ ಬೇರೆ ಬೇರೆ ಕಡೆಗೆಲ್ಲ ನಮಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋದ್ರು ಮತ್ತೆ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿದ್ರು. ಅಲ್ಲಿ ನಮಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಈಗ ಎಷ್ಟು ಜಾತಿಯ ಸಸ್ಯಗಳಿದಾವೆ, ಇದು ಇಲ್ಲಿ 3,000 ಜಾತಿ ಔಷಧಿ ಗಿಡಗಳಿದಾವೆ, ಅದರಲ್ಲಿ ನೀವು ಎಷ್ಟು ಸಾಧ್ಯ ಗುರುತಿಸೋಕಾಗುತ್ತೋ ಅಷ್ಟು ಗುರುತಿಸಿ ಅಂತ ನಮಗೊಂದು ಕಾಂಪಿಟೇಷನ್ ಇಟ್ರು. ಮತ್ತೆ ಎಲ್ಲಾ ಕಡೆಗೂ ನಮಗೆ ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಒಂಥರ ಕ್ರೇಜ್ ಆಯ್ತು. ಹೋಗಿರ್ತಕ್ಕಂತ ರೈತ ಮಹಿಳೆಯರೆಲ್ಲ ಗುರುತಿಸಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟೆಲ್ಲ ಬರೆದು ಅವ್ರಿಗೆ ತೋರಿಸಿದ್ವಿ. ಅವರು ನಮ್ಮನ್ನ ತುಂಬಾ ಆಳವಾಗಿ ಯೋಚನೆ ಮಾಡಿ ಇವರು ಇಷ್ಟು ಟ್ಯಾಲೆಂಟ್ ಆಗಿದ್ದಾರೆ, ಇವ್ರಿಗೆ ಏನಾದ್ರೂ ಒಂದು ತರಬೇತಿ ಕೊಡಿಸ್ಬೇಕು ಅಂತೇಳಿ ಸ್ಮೆಕ್ ಸಂಸ್ಥೆ ADB ಸರ್ ಅವರೆಲ್ಲ ಮಾತಾಡ್ಕೊಂಡು ನಮ್ಮನ್ನ ಮನೆ ಬಾಗ್ಲಿಗೆ ಬಂದು ವೆಹಿಕಲ್ ತಗೊಂಡ್ಬಂದು ಕರ್ಕೊಂಡು ಶಿವಮೊಗ್ಗ KVK ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿ ಸೈಂಟಿಸ್ಟ್ ಗಳನ್ನೆಲ್ಲ ಪರಿಚಯ ಮಾಡಿಸಿ ತರಬೇತಿಗಳನ್ನ ಕೊಡಿಸಿದ್ರು. ಅದಕ್ಕಿಂತ ಮುಂಚಿತವಾಗಿ ತಾವು ರೈತ ಮಹಿಳೆ ಅಂತ ಹೇಳಿದ್ರಿ, ರೈತ ಮಹಿಳೆಯಾಗಿ ಮನೆಯಲ್ಲೇ ಇದ್ದೆ ಅಂತ ಹೇಳಿದ್ರಿ, ಆ ಸಮಯದಲ್ಲಿ ತಾವೇನ್ ಮಾಡ್ತಾ ಇದ್ರಿ, ಏನೇನ್ ಕೆಲಸಗಳನ್ನ ಮಾಡ್ತಾ ಇದ್ರಿ ಅಂತ? ನಮ್ಮ ಮನೆಯವರಿಗೆ ಅಡ್ಗೆ ಮಾಡಿ ಗದ್ದೆ ತಗೊಂಡು ಹೋಗ್ತಿದ್ವಿ. ಅಲ್ಲಿ ಭತ್ತ ಕೊಯ್ ಸೀಸನ್ ಬಂದಾಗ ಭತ್ತ ಕೊಯ್ತಿದ್ವಿ. ಒಕ್ಕಲು ಮಾಡ್ಬೇಕಾದ್ರೆ ಜೊತೆ ಜೊತೆಗೇನೆ ಒಕ್ಕಲು ಮಾಡ್ತಿದ್ವಿ. ಆಮೇಲೆ ತೋಟ ಎಳ್ನೀರು ಕೆಡುವುದಾಗ ಹೋಗೋದು ಜೊತೆಗೆ, ಅಲ್ಲಿ ಏನ್ ನಮ್ಮ ಕೈಲಿ ಏನಾಗುತ್ತೋ ಮಾಡೋದು, ಮತ್ತೆ ಕಳೆ ತೆಗಿಬೇಕಾರೆ ಗೊಬ್ಬರ ಹಾಕ್ಬೇಕು ಆ ತರ ಏನಾರ ಇದ್ದಾಗ ಜೊತೆ ಜೊತೆಗೆ ಹೋಗ್ತಿದ್ವಿ. ತೋಟದ್ದು ಕೆಲಸ ಜಾಸ್ತಿ ಇದ್ದೇ ಇರುತ್ತೆ, ಸುಣ್ಣ ಹಚ್ಚೋದು ಅಡಿಕೆಗಳಿಗೆ ಆ ತರ ಎಲ್ಲ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಿದ್ವಿ. ಆಮೇಲೆ ಮತ್ತೆ ಹೈನುಗಾರಿಕೆ ಇತ್ತು ನಮ್ಮಲ್ಲಿ, ಒಂದು ನಾಲ್ಕೈದು ಹಸುಗಳಿದ್ವು, ಒಂದು ಮಲ್ನಾಡ್ ಗಿಡ್ಡ ಮತ್ತೆ ಅಮೃತ್ ಮಹಲ್ ಮತ್ತೆ ಜರ್ಸಿ ಹಸುಗಳು ಈ ತರದವು ಇದ್ವು ನಮ್ಮಲ್ಲಿ. ಅವುಗಳನ್ನು ನೋಡ್ಕೊಂಡು ಮಕ್ಕಳನ್ನು ಸ್ಕೂಲಿಗೆ ಕಳ್ಸ್ಕೊಂಡು ಬಿಡುವಿನ ಸಮಯದಲ್ಲಿ ನಾವು ತೋಟಕ್ಕೂ ಹೋಗಿ ಬಂದು ಅದ್ರ ಮಧ್ಯೆ ಈ ಟ್ರೈನಿಂಗ್ ಗಳೆಲ್ಲ ಮಾಡ್ಕೊಳಕ್ಕೆ ಬಿಡುವಿನ ಸಮಯದಲ್ಲಿ ಮಾಡ್ಕೊಂಡಿದ್ ಸರ್ ಇದನ್ನೆಲ್ಲ. ತೋಟದಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಏನೇನು ಬೆಳ್ಕೊಂಡಿರ್ತಾವು ಅಂತ? ನಾವು ಬಾಳೆ ಬೆಳೆದಿದ್ದೀವಿ, ಶುಂಠಿ ಬೆಳೆದಿದ್ದೀವಿ, ಮತ್ತೆ ಅಲ್ಲಿ ತೆಂಗು ಅಡಿಕೆ ಅವೆಲ್ಲ ಮಾಮೂಲಿ ತೋಟದಲ್ಲಿದೆ. ಅದಲ್ದಲೆ ಕಬ್ಬು ಮತ್ತೆ ಸ್ವಲ್ಪ ಮನೆ ಮಟ್ಟಿಗೆ ಸ್ವಲ್ಪ ನಾನು ಅಳವಿ ಬೀಜ ಬೆಳ್ಕೊಂಡಿದ್ದೆ. ಮತ್ತೆ ಮನೆ ಮಟ್ಟಿಗೆನೆ ಶುಂಠಿ, ಬದಿನರ್ಗಿಗೆ ನಮ್ಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನ ತರಕಾರಿಗಳು ಮತ್ತೆ ಕಾಯಿಪಲ್ಯಗಳು ಅಂತವೆಲ್ಲ ನಮ್ಮ ಮನೆಗೆ ಏನೇನ್ ಬೇಕಾಗುತ್ತೋ ಅದನ್ನೆಲ್ಲ ಬೆಳ್ಕೊಂತಿದ್ವಿ. ಮಾರ್ತಿರ್ಲಿಲ್ಲ, ಏನು ಯಾರಿಗೂ ಕೊಡ್ತಿರ್ಲಿಲ್ಲ. ಏನ್ ಸಮಸ್ಯೆ ಅಂದ್ರೆ ಜಾಸ್ತಿ ಬೆಳ್ಕೊಂಡ್ರೆ ಮಾರ್ಕೆಟಿಂಗ್ ಇಲ್ಲ, ನಾವು ಹೆಣ್ಮಕ್ಳು ಎಲ್ಲಿ ತಗೊಂಡೋಗಿ ಮಾರಕ್ಕಾಗತ್ತೆ, ಆ ತರ ಒಂದು ಇದು ಇತ್ತು. ಹಂಗಾಗಿ ನಮ್ಮ ಮನೆ ಪೂರ್ತಕ್ಕೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ನಮ್ಗೆ ಬೇಕಾಗ್ತಿತ್ತು. ಒಂದ್ ಬದನೆಕಾಯಿ ಬೆಳೆದ್ರು, ಒಂದ್ ಸೌತೆಕಾಯಿ ಬೆಳೆದ್ರು, ಏನೇ ಬೆಳೆದ್ರು ನಮ್ಮ ಮನೆಗೇನೆ ನಾವು ತಿಂತಿದ್ವಿ. ತಮ್ಗೆ ಈ ಒಂದು ಕೃಷಿಯ ಜೊತೆಗೆ ಈ ಒಂದು ಆಸಕ್ತಿ, ಅಲ್ಲಿ ಹೋಗ್ಬೇಕು ಅಂತ ಆಸಕ್ತಿ ತಮ್ಗೆ ಹೇಗ್ ಬಂತು, ಅದಕ್ಕೆ ಯಾವ ರೀತಿಯಾದ ಪ್ರೋತ್ಸಾಹ ಸಿಕ್ತು ಅಂತ ಹೇಳ್ತೀರಿ? ನಮ್ಮ ಮನೆಯಲ್ಲಿ ಮೊದ್ಲೇ ಜ್ವರ ಬಂದ್ರೆ ಶೀತ ಆದ್ರೆ ಅದಕ್ಕೆಲ್ಲ ಒಂದ್ ಸ್ವಲ್ಪ ಗಿಡಗಳನ್ನ ಹಿಂದಿನ ಕಾಲದಿಂದಲೂ ಬೆಳೆಸಿದ್ವಿ. ಮತ್ತೆ ಕಾಡ್ ಜೀರಿಗೆ ಆ ತರ ಎಲ್ಲ ಬೆಳೀತಿದ್ವಿ. ಆಮೇಲೆ ಇದು ನಾಗದಾಳಿ ಸೊಪ್ಪು ಅಂತೇಳಿ ಅದೆಲ್ಲ ಮನೆಯಲ್ಲೇ ಬೆಳೀತಿದ್ವಿ. ನಾನಲ್ಲಿ ಪ್ರವಾಸಕ್ಕೆ ಹೋದಾಗ ಅವನ್ನೆಲ್ಲ ನೋಡಿದಾಗ ನನಗೂ ತುಂಬಾ ಇಂಟ್ರೆಸ್ಟ್ ಆಯ್ತು. ಈ ಆಯುರ್ವೇದಿಕ್ ಗಿಡಗಳಿಂದ ನಾವು ಮನೆಯಲ್ಲಿ ಈ ತರ ಮಾಡ್ತಿದ್ವಿ, ಅದನ್ನೇ ಇಲ್ಲಿ ಒಂದ್ ತೋಟ ಮಾಡಿದ್ದಾರೆ, ಇಷ್ಟೆಲ್ಲ ಸಸಿಗಳನ್ನು ಇಟ್ಟಿದಾರಲ್ಲ ಅಂತ ಖುಷಿ ಆಯ್ತು. ಆಮೇಲೆ ನಾವು ಜಾಸ್ತಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಶೀತ ಜ್ವರ ಇಂಥದಕ್ಕೆಲ್ಲ ನಾವು ಆಸ್ಪತ್ರೆಗೆ ಹೋಗ್ತಾನೆ ಇರಲಿಲ್ಲ, ಮನೆಯಲ್ಲೇನೆ ಮನೆ ಮದ್ದುಗಳನ್ನ ಮಾಡ್ತಿದ್ವಿ. ಬರೀ ಒಂದು ವಿಳೆದೆಲೆಯಿಂದ ಮತ್ತೆ ಬೇಲಿ ಮೇಲೆ ಬಿಡ್ತಕ್ಕಂತ ಹಗಲಕಾಯಿ ಕಾಡ ಹಗಲಕಾಯಿ ಸೊಪ್ಪಿಂದ ಹಿಡಿದು ಎಲ್ಲ ಮನೆಯಲ್ಲೇ ಔಷಧಿ ಮಾಡ್ತಾ ಇದ್ವಿ. ಜೊತೆಗೆ ತಮಗೆ ಪ್ರೋತ್ಸಾಹ ಅಂತ ಹೇಳಿದೆ, ಯಾವ ರೀತಿ ಪ್ರೋತ್ಸಾಹ ಸಿಕ್ತು ತಾವು ಹೊರಗಡೆ ಮನೆಯಿಂದ ಕೆಲಸ ಮಾಡಿಕೊಂಡು ವಿವಿಧ ಕಡೆ ಹೋದ್ರಿ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಪ್ರೋತ್ಸಾಹ ಮನೆಯಲ್ಲಿ ಯಾವ ರೀತಿ ಇತ್ತು ಅಂತ? ಫಸ್ಟ್ ಗೆ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಯಾರು ನಮ್ಮ ಹೆಣ್ಮಕ್ಳು ಯಾರು ಮನೆಯಿಂದ ಹೊರಗೆ ಹೋಗ್ಬಾರ್ದು, ಇದು ಸಮಾಜ ಸರಿ ಇಲ್ಲ, ನಾವು ಹುಷಾರಾಗಿರ್ಬೇಕು, ಹಿಂಗೆಲ್ಲ ಹೊರಗಡೆ ಹೋಗೋದು ಯಾರಿಗೂ ಇಷ್ಟ ಇರಲಿಲ್ಲ. ಆದ್ರೆ ನಮ್ಮ ಮನೆಯವರು ನೀರಾವರಿ ಇಲಾಖೆಯಲ್ಲೇ ಕಾರ್ಯದರ್ಶಿ ಆಗಿದ್ರು ಒಂದು, ಮತ್ತೆ ಅವರು ಸಾವಯವದಲ್ಲೇ ಬೆಳೆ ಬೆಳೀತಾ ಇದ್ರು. ಅವ್ರಿಗೇನೋ ಒಂದು ಇಂಟ್ರೆಸ್ಟ್ ಇತ್ತು, ಕಳಿಸ್ಬೇಕು ಟ್ರೈನಿಂಗ್ ತರಬೇತಿ ಹೋಗ್ಲಿ, ಇವರು ಮೊದ್ಲಿಂದಲೂ ಈ ತರ ಎಲ್ಲ ಮನೇಲಿ ಗಿಡಮೂಲಿಕೆಗಳು ಎಣ್ಣೆ ಮಾಡೋದು ಮತ್ತೆ ಕಷಾಯ ಮಾಡೋದು ಈ ತರ ಎಲ್ಲ ಮಾಡ್ತಿದ್ವಿ ಮನೇಲಿ. ಅದನ್ನ ನಮ್ಮ ಮನೆಯವ್ರು ನೋಡ್ಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ಹೋಗು ಟ್ರೈನಿಂಗ್ ಮಾಡ್ಕ, ಏನೇನು ಹೇಳ್ಕೊಡ್ತಾರೆ ಹೇಳ್ಕೊಡು, ಅಲ್ಲ ಕಲಿ ನೀನ್ ಫಸ್ಟ್ ಅಲ್ಲಿ ಹೋಗಿ, ಆಮೇಲೆ ಏನಂದ್ರೆ ನಿಂಗೆ ಒಳ್ಳೆ ಊಟ ಸಿಗುತ್ತೆ, ಒಂದು ನಿಂದು ನಿಮ್ ಮನೇಲೇ ಇದ್ದು ಇದ್ದು ನಿನಗೂ ಒಂದು ಬೋರ್ ಆಗಿರುತ್ತೆ, ಅಲ್ಲಿ ಹೋದಾಗ ನಿಂಗೂ ಸ್ವಲ್ಪ ಚೇಂಜ್ ಅನ್ಸುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ, ನೀನು ಹೋಗಿ ಅಲ್ಲಿ ಭಾಗವಹಿಸು, ನಿನ್ಗೆ ಎಷ್ಟು ಸಾಧ್ಯನ ಅಷ್ಟು ಕಲಿ ಅಂತ ನಮ್ಮ ಮನೆಯವರು ನಮ್ಮ ಯಜಮಾನರು ತುಂಬಾ ಪ್ರೋತ್ಸಾಹ ಕೊಟ್ರು. ಅವರು ಅವತ್ತು ಪ್ರೋತ್ಸಾಹ ಕೊಟ್ಟಿದ್ರಿಂದ ಇವತ್ತು ನಾನು ಮೂರ್ ನಾಲ್ಕು ಅವಾರ್ಡ್ ತಗೊಂಡಿದ್ದೀನಿ. ಒಂದು ಬೇರೆಯವರಿಗೂ ಹೇಳ್ಕೊಡೋಕೆ ಮಾದರಿಯಾಗಿ ನಾನು ಇದ್ದೀನಿ. ಯಾರೇ ಏನೇ ಕೇಳಿ ಹೇಳೋ ಒಂದು ನೈಪುಣ್ಯತೆ ಬಂದಿದ್ದ ಎಲ್ಲಿಂದ ಅಂದ್ರೆ ನನ್ನ ಕೆವಿಕೆಯಲ್ಲಿ ಸೈಂಟಿಸ್ಟ್ ಗಳ ಹತ್ರ ತರಬೇತಿ ತಗೊಂಡಿದ್ರಿಂದ ನನ್ಗೆ ಅವಕಾಶ ಆಯ್ತು. ತಮ್ಮನ್ನ ಕರ್ಕೊಂಡೋಗಿ ಕೆಲವು ಅಧಿಕಾರಿಗಳು ಕೆವಿಕೆಗೆ ಬಿಟ್ರು ಅಂತ ಹೇಳಿದ್ರೆ ಅಲ್ಲಿನ ಒಂದು ಅನುಭವದ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ತಾವೀಗ ಕೆಲವೊಂದು ಪದಾರ್ಥಗಳನ್ನ ತಾವೇ ಮಾಡ್ತೀರಾ, ಈ ಸಿರಿಧಾನ್ಯಗಳಲ್ಲಿರ್ಬೋದು ಮಾಡ್ತೀರಾ, ಆ ಒಂದು ಅನುಭವಕ್ಕೆ ಅದೊಂದು ಮಾಡ್ಲಿಕ್ಕೆ ಯಾವ ರೀತಿ ಸಹಾಯ ಪ್ರಾರಂಭದಿಂದ ಹೇಳೋದಾದ್ರೆ? ಫಸ್ಟ್ ನಮ್ಗೆ ಹಿಂಗೆ ಗಣಪತಿ ಹಬ್ಬ ಮುಂದಿತ್ತು, ಅವಾಗ ನಮ್ಗೆ ತರಬೇತಿ ತಗೊಂಡ್ವಿ. ಅವ್ರು ಹೇಳಿದ್ರು ನೀವೆಲ್ಲ ಉಂಡೆ ಮಾಡಿ ಸ್ಯಾಂಪಲ್ ತಂದು ಕೊಡ್ಬೇಕು ಅಂತ ಜ್ಯೋತಿ ರಾಥೋಡ್ ಮೇಡಮ್ ಅವ್ರು ಹೇಳಿದ್ರು. ನಮ್ಗೆ ಮನೆಯಲ್ಲಿ ಎಲ್ರಿಗೂ ಹುಷಾರಿಲ್ಲ, ಆದ್ರೆ ತುಪ್ಪ ಮನೇಲಿ ಸಮೃದ್ಧಿಯಾಗಿತ್ತು, ಯಾಕಂದ್ರೆ ಹೈನುಗಾರಿಕೆ ಮನೇಲಿ ಇರೋದ್ರಿಂದ ಇತ್ತು. ಖರ್ಚು ಮಾಡೋದು ಹೆಂಗಪ್ಪ ಅನ್ನೋದೇ ಒಂದು ಕಷ್ಟ ಆಗಿತ್ತು. ಕೇಳ್ದವ್ರಿಗೆಲ್ಲ ಹಂಗೆ ಕೊಡ್ತಿದ್ವಿ, ಈ ಹಬ್ಬ ಪೂಜೆ ಅಂತಂದ್ರೆ ಪೂಜೆಗಲ್ಲ ಅಂತ ಹಂಗೆ ಕೊಡ್ತಿದ್ವಿ. ಹಂಗೆ ಮನೇಲಿ ಆ ತರ ವಾತಾವರಣ ಇತ್ತು. ಆದ್ರೆ ನಾನು ಅವರು ಟ್ರೈನಿಂಗ್ ತಗೊಂಡ್ ಬಂದ್ಮೇಲೆ ಅಗಸೆ ಉಂಡೆ ಮಾಡಿ ಹುಷಾರಿಲ್ದ ಇದ್ರು ನಾನು ಮಾಡಿ ಮಕ್ಳಿಗೆ ತಿನ್ಸಿದೆ ಸರ್. ಏನೂ ಆಗ್ಲಿಲ್ಲ, ಚೆನ್ನಾಗಿ ಹೆಲ್ತ್ ಚೆನ್ನಾಗಾಯ್ತು. ಮತ್ತೆ ಅದರಿಂದ ಮಕ್ಕಳು ಅಷ್ಟು ಓದ್ತಿರ್ಲಿಲ್ಲ, ಓದಕ್ಕೂ ಇಂಟ್ರೆಸ್ಟ್ ತೋರಿಸಿದ್ರು. ಅಲ್ಲಿ ತರಬೇತಿ ಕೊಟ್ಟಾಗ ಹೇಳಿದ್ರು ಅಗಸೆ ಬೀಜದಿಂದ ಏನೇನು ಬೆನಿಫಿಟ್ಟು, ಕ್ಯಾನ್ಸರ್ ತಡೆಗಟ್ಟುತ್ತೆ, ಸ್ಕಿನ್ ಪ್ರಾಬ್ಲಮ್ ತಡೆಗಟ್ಟುತ್ತೆ, ಮತ್ತೆ ಇದು ಹಾರ್ಟ್ಗೆ ಒಳ್ಳೇದು, ಬಿ ಪಿ ಕಂಟ್ರೋಲ್ ಮಾಡುತ್ತೆ, ಅಷ್ಟಲ್ದಲೆ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಗಳಿಗೂ ಒಳ್ಳೇದು, ಇದು ನೆನಪಿನ ಶಕ್ತಿಗೆ ತುಂಬಾ ಒಳ್ಳೇದು, ಹಸುವಿನ ತುಪ್ಪದಲ್ಲಿ ಅಗಸೆ ಬೀಜದ ಉಂಡೆನ ಮಾಡಿ ಮಕ್ಳಿಗೆ ಕೊಟ್ರೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಇದು ಧಾರವಾಡ ಕಿವಿಕೆಯಲ್ಲಿ ಸೈಂಟಿಫಿಕ್ ಪ್ರೂವ್ ಆಗಿದೆ. ಇದನ್ನ ತರಬೇತಿ ಕೊಡ್ತಾ ಇದೀವಿ, ಇದು ಸುಮ್ಮನೆ ನಾವು ನಿಮ್ಗೆ ಹೇಳ್ತಾ ಇಲ್ಲ ಅಂತ ನಮ್ಗೆ ಅಲ್ಲೊಂದು ಹೇಳಿದ್ರು. ಅದೇ ತರ ನಾನು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಮಾಡಬೇಕು, ಈ ತರದ್ದು ಒಳ್ಳೆ ಪ್ರಾಡಕ್ಟ್ ಟ್ರೈನಿಂಗ್ ತಗೊಂಡಿದೀವಿ, ಇದನ್ನ ಮಾಡಿ ಕೊಡ್ಬೇಕು, ತಿನ್ಸ್ಬೇಕು ಅಂತ ಫಸ್ಟ್ ಒಂದು 5-6 ತಿಂಗಳು ಮನೆಯಲ್ಲೇ ಮಕ್ಳಿಗೆ ಮಾಡಿ ತಿನ್ಸಿದೆ. ಅಲ್ಲಿ ಕೆವಿಕೆಯಲ್ಲಿ ಉಷಾ ಮೇಡಮ್ ಜ್ಯೋತಿ ಮೇಡಮ್ ನೀವು ಮಾಡ್ಕೊಂಬನ್ನಿ, ಹೆಂಗಿರ್ಬೇಕು ಅಂದ್ರೆ 50 ಗ್ರಾಮೇ ಇರಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಸುವಾಸನೆ ಏನು ಚೆನ್ನಾಗಿರ್ಬೇಕು, ರುಚಿಯಾಗೂ ಇರಬೇಕು, ಯಾವ ತರ ನಾವು ಹೇಳ್ಕೊಟ್ಟಿದ್ದೇವೋ ಅದೇ ತರ ನೀವು ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅವಾಗ ಹಿಂಗೆ ಅವರು ಸರ್ ADB ಸರ್ ಕೃಷಿ ಕ್ಷೇತ್ರೋತ್ಸವಕ್ಕೆ ರೈತ ಹೆಣ್ಮಕ್ಳನ್ನ ಅಲ್ಲಿಗೆ ಕರ್ಕೊಂಡ್ಬಂದ್ರು. ಅವಾಗ ಬಂದಾಗ ನಾನು ಮಾಡ್ಕೊಂಡು ಜ್ಯೋತಿ ಮೇಡಮ್ಗೆ ಟೇಸ್ಟಿಗೆ ಕೊಟ್ಟೆ, ತುಂಬಾ ಇಂಪ್ರೆಸ್ ಆದ್ರು. ಅವರು ಹೆಂಗೆ 50 ಗ್ರಾಮ್ ಅಂದ್ರೆ 50 ಗ್ರಾಮೇ ಇತ್ತು ಅದು ಉಂಡೆ, ಅಷ್ಟು ಪರ್ಫೆಕ್ಟ್ ಆಗಿ ಯಾವುದೇ ಸ್ಕೇಲ್ ಇಲ್ದಲೆ ಅಳತೆ ಇಲ್ದಲೆ ನಾನು ಮಾಡ್ಕೊಂಡು ಹೋಗಿದ್ವಿ. ನನ್ನ ಸ್ಕಿಲ್ ನೋಡ್ಬಿಟ್ಟು ಅವರು ಎಲ್ಲಾ ತರಬೇತಿಗಳಿಗೂ ನನ್ನನ್ನ ಇನ್ವೈಟ್ ಮಾಡಿದ್ರು. ಪ್ರತಿಯೊಂದು ತರಬೇತಿನೂ ನನಗೆ ಯಾವುದು ಅಗತ್ಯ ಇದೆ, ಯಾವ್ದು ಕಲಿಯೋದಕ್ಕೆ ನನಗೆ ಒಳ್ಳೇದಿದೆ ಅದನ್ನ ಅವರು ಸಜೆಸ್ಟ್ ಮಾಡಿ ಹೇಳ್ತಿದ್ರು. ಮತ್ತೆ ಏನಾದ್ರೂ ದನಗಳಿಗೆ ಮೇವುಗಳು ಏನಾದ್ರು ಬೇಕು ಅಂದ್ರೆ, ಮತ್ತೆ ಏನಾದ್ರೂ ಬೆಳೆಗಳು ಹಲಸಿನ ಕಾಳು ಇರ್ಬೋದು ಅಥವಾ ಹೀರೆಕಾಯಿ ಬೀಜ ಇರ್ಬೋದು, ಆ ತರ ತರಕಾರಿ ಬೀಜಗಳನ್ನು ಅಲ್ಲಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ತಗೊಂಬಂದು ನಾವು ನಮ್ಮ ತೋಟದಲ್ಲಿ ಹಾಕ್ತಿದ್ವಿ. ಏನೇ ಮಾಡಿದ್ರು ಕೆವಿಕೆ ಒಂದು ತರಬೇತಿ ತಗೊಂಡು ಅದರ ಆಧಾರದ ಮೇಲೆನೆ ನಾನು ಮಾಡೋದು, ಸ್ವಂತವಾಗಿ ಏನೋ ಒಂದು ಆ ತರ ಮಾಡ್ತಿಲ್ಲ. ಅವ್ರು ಯಾವ ಅಳತೆ ಹೇಳಿದಾರೋ ಅದೇ ಅಳತೆ ಪ್ರಕಾರನೇ ನಾನು ಮಾಡ್ತಾ ಬಂದಿದ್ದೀನಿ. ಈಗ ಇಷ್ಟು ಬೆನಿಫಿಟ್ ಇರೋಂತ ಒಂದು ಉಂಡೆನ, ಈ ತರ ಉಂಡೆನ ಈಗ ನಾನು ಹೊಸದಾಗಿ ಅದೇ ಅಳತೆಯಲ್ಲಿ ಹೊಸದಾಗಿ ಮಾಡ್ತಾ ಇದ್ದೀನಿ ಸರ್, ಮಿಲೇಟ್ಸ್ ಅಲ್ಲಿ ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ಇದಷ್ಟು ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ತಾವು ಆ ಒಂದು ತರಬೇತಿಗೆ ಹೋಗೋ ಸಮಯದಲ್ಲಿ ತಮಗೆ ಈ ತರಬೇತಿನ ನಾನು ಕಲಿಯಕ್ ಸಾಧ್ಯನಾ, ಆ ರೀತಿಯಾದ ಒಂದು ಅನುಭವ ಪ್ರಾರಂಭದ ದಿನಗಳಲ್ಲಿ? ಸರ್, ನಾನು ಉಂಡೆ ಕಲಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಅಲ್ಲಿ ಹೋಗಿದ್ದು ಅಂದ್ರೆ ಕುರ್ಕುರೆ ಮಾಡೋದು ಹೇಳ್ಕೊಡ್ತಾರೆ ಅಂತ ಹೋಗಿದ್ದು. ನಮ್ಮ ಮನೇಲಿ ತುಂಬಾ ಜನ ಮಕ್ಳಿದ್ರು, ಜಾಯಿಂಟ್ ಫ್ಯಾಮಿಲಿ, ಕುರ್ಕುರೆ ಮಾಡೋದು ನಾವು ಅಂಗಡಿಯಿಂದ ತಂದು ತಿನ್ಸೋ ಬದಲು ಮನೆಯಲ್ಲೇ ಮಾಡಿ ತಿನ್ಸ್ಬೋದಲ್ಲ ಅಂತೇಳಿ ಅದನ್ನ ಕಲಿಯಕ್ ಹೋಗಿದ್ದು. ಅದರ ಬದಲಾಗಿ ಅಲ್ಲಿ ಉಂಡೆ ಕಳ್ಸಿಕೊಟ್ರು ನಮಗೆ. ಸುಮಾರು ಒಂದು 80 ಜನ ಟ್ರೈನಿಂಗ್ ತಗೊಂಡ್ವಿ ಸರ್, ಎಡದಂಡೆ ಬಲದಂಡೆ ಏನು ರೈತರು ಹೆಣ್ಮಕ್ಳಿದ್ದಾರೆ ಎಲ್ಲರಿಗೂ ಕರ್ಕೊಂಡೋಗಿ ಒಂದು 80 ಜನಕ್ಕೆ ಟ್ರೈನಿಂಗ್ ಕೊಡ್ಸಿದ್ರು ಸರ್, ಫ್ರೀಯಾಗಿ ಉಚಿತವಾಗಿ ಅಲ್ಲಿ ಕಲಸಿ ನಮಗೆ ಇದ್ ಮಾಡಿದ್ರು ಸರ್. ಆಮೇಲೆ ಅಲ್ಲಿಂದ ಈಚೆಗೆ ಸುಮಾರು ಟ್ರೈನಿಂಗ್ಗಳು ನಮಗೆ ಅಲ್ಲಿ ಕಲಿಯಕ್ ಅವಕಾಶ ಆಯ್ತು. ಇವಾಗ ಹೆಲ್ತ್ ಬೆನಿಫಿಟ್ ಏನೇನ್ ಬೇಕು ಆ ತರದನ್ನ ಒಳ್ಳೊಳ್ಳೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಕೆವಿಕೆಯಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಸರ್, ನಾವು ಹೆಂಗಿರ್ಬೇಕು, ಯಾವ ತರ ನಡ್ಕೊಬೇಕು, ಯಾವ ಪದಾರ್ಥಗಳನ್ನ ಮಾಡಿದ್ರೆ ಏನಾಗತ್ತೆ, ಎಷ್ಟು ಹಾಕ್ಬೇಕು, ಪ್ರತಿಯೊಂದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ ಸರ್. ತಾವೆಲ್ಲಿ ತನಕ ಓದಿರೋದ ಮಾಂಗ ಸರ್? ನಾವು PUC ಫಸ್ಟ್ ಇಯರ್ ತನಕ ಆಯ್ತು ಸರ್ ನಮ್ದು. ಅದು ಅಜ್ಜ ಅಜ್ಜಿ ಮನೆಯಲ್ಲೇ ಬೆಳೆದಿರೋದ್ರಿಂದ ನನಗೆ ಓದಕ್ ಅಷ್ಟು ಅವಕಾಶ ಆಗ್ಲಿಲ್ಲ. ಓದದೆ ಇದ್ರೂ ನಾನು ಈ ತರ ಒಂದು ಮಾಡಿ ನಾನೇ ಸ್ವಂತ ಅನುಭವದಲ್ಲಿ ರಿಸರ್ಚ್ ತರ ಮಾಡಿಕೊಂಡು ಕೆಲವೊಂದು ಮಾಡ್ತಿದ್ದೀನಿ. ಅದನ್ನ ನಾನು ಇನ್ನೂ ಎಲ್ಲೂ ಹೇಳಿಲ್ಲ, ಇನ್ನು ಹೇಳ್ಕೊಂಡಿಲ್ಲ. ಅದು ಒಂದು ಸಕ್ಸಸ್ ಆದ್ಮೇಲೆ ಅದನ್ನು ಕೂಡ ನಾನು ನಮ್ಮ ರೈತ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀನಿ ಕೂಡ, ಮತ್ತೆ ಅದನ್ನ ಅದರಿಂದ ಉಪಯೋಗಗಳನ್ನ ಪಡ್ಕೊಳ್ಳಿ ಜನಗಳು, ಯಾವ್ಯಾವ ತರದ್ದು ಬೆನಿಫಿಟ್ ಇದೆ, ನಮ್ಮ ಸುತ್ತಮುತ್ತ ಸಿಗ್ತಕ್ಕಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಮ್ ಒಂದು ಮೈಸೋಪ್ ಆಗಿರ್ಬೋದು ಆ ತರದನ್ನ ನಾವ್ ಹೆಂಗ್ ಮಾಡಬಹುದು, ಹೆಂಗೆ ಅದನ್ನ ಯೂಸ್ ಮಾಡ್ಕೋಬಹುದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ನಾನು. ತಮಗೆ ಒಂದು ಕೆವಿಕೆಯಲ್ಲಿ ಕೆಲವರು ಟ್ರೈನಿಂಗ್ ಗಳನ್ನ ಕೊಟ್ರು ಅಂತ ಹೇಳಿದ್ರೆ ಅದ ನಂತರವಾಗಿ ಅದನ್ನ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ ರೂಢಿಸ್ಕೊತಾ ಹೋದ್ರ ಮತ್ತಾವು ಸರ್? ಈ ವರ್ಷದಲ್ಲಿ ಒಂದು 8 ತರಬೇತಿ ತಗೊಂಡೆ ಅಂದ್ರೆ ಒಂದೊಂದ್ ತರಬೇತಿಯಲ್ಲಿ ಏನೇನ್ ಕಲ್ತಿದೀನಿ ಅದನ್ನ ಸಣ್ಣ ಪ್ರಮಾಣದಿಂದನೇ, ಈಗ ಮೊದಲೇ ಒಂದು ಉಂಡೆ ಮಾಡಿ ಈಗ 50 ಗ್ರಾಮ್ ತರ ಉಂಡೆ ಮಾಡಿ ಜನಗಳಿಗೆ ಇದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಸಾವಯವ ಅಂಗಡಿಗಳಿಗೆಲ್ಲ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದೊಂದನೇ ತರಬೇತಿ ಏನ್ ತಗೊಂಡಿದ್ದೇನೆ ಅದನ್ನೇ ಒಂದೊಂದೇ ಸ್ವಸ್ವಲ್ಪ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಎಲ್ಲಾ ತರದ ಐಟಮ್ಸ್ ಸೀಸನ್ ವೈಸ್ ಯಾವ್ಯಾವ ಸೀಸನ್ ಗೆ ಏನೇನ್ ಮಾಡಕ್ ಆಗುತ್ತೋ ಅಗತ್ಯ ಇದೆಯೋ ಆ ತರ ಮಾಡ್ತಾ ಇದ್ದೀನಿ ಸರ್. ಸೀಸನ್ ವೈಸ್ ಅಂತ ಹೇಳಿದ್ರೆ ಯಾವ್ಯಾವ ಸೀಸನ್ ಗೆ ಏನೇನು ಜನರಿಗೆ ಬೇಕು ಅಂತ ತಾವ್ ಅನ್ಸ್ಕೊಳ್ಳೋದು ಸರ್, ಈಗ ಮಿಲೆಟ್ಸ್ ಈಗ ಆರ್ಯ ಯೋಜನೆಯಲ್ಲಿ ನಾವು ರಾಗಿ ಮೌಲ್ಯವರ್ಧನೆ ತರಬೇತಿ ತಗೊಂಡ್ವಿ. ರಾಗಿಯಿಂದ ಏನೇನ್ ಪ್ರಾಡಕ್ಟ್ ಮಾಡಬಹುದು ಮತ್ತೆ ಎಷ್ಟು ದಿವಸ ಇಡಬಹುದು ಅದ್ರ ಬಗ್ಗೆ ಏನ್ ನಾವು ತರಬೇತಿ ತಗೊಂಡಿದೀವಿ. ಈಗ ಬೇಸಿಗೆಗಾಲ ಬಂತು ಅಂದ್ರೆ ರಾಗಿ ಹಪ್ಪಳ ಮಾಡೋದು, ಮತ್ತೆ ಈಗ ಮಿಲೆಟ್ಸ್ಗಳು ಅವುಗಳ ಬಗ್ಗೆ ನಾವು ಹೇಳೋದಾದ್ರೆ ಮಿಲೆಟ್ಸ್ ಹಪ್ಪಳ ಮಾಡೋದು, ಈಗ ನಾವು ಅಗಸೆ ಉಂಡೆ ಮಾಡ್ತಿದೀವಿ, ಜೋಳದ ಹಿಟ್ಟಲ್ಲೂ ಅಗಸೆ ಉಂಡೆ ಮಾಡಬಹುದು, ಮತ್ತೆ ನವಣೆ ಹಿಟ್ಟಲ್ಲೂ ಅಗಸೆ ಉಂಡೆ ಮಾಡಬಹುದು. ಇವೆಲ್ಲ ಹೆಲ್ತ್ಗೆ ತುಂಬಾನೇ ರಿಚ್ ಆಗಿರೋಂಥದ್ದು, ಪ್ರೋಟೀನ್ ಫೈಬರ್ ಇದೆಲ್ಲ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರೋಂಥದ್ದು. ಇದಕ್ಕೆ ನಾವು ಹೇಳ್ಬೇಕು ಅಂದ್ರೆ ಸಜ್ಜೆದು ಅದ್ರದ್ದು ತುಂಬಾ ಉಪಯೋಗ. ಮಲ್ಟಿ ಮಿಲೆಟ್ ಅಲ್ಲಿ ಒಂದು ಪ್ರಾಡಕ್ಟ್ಸ್ ಉಂಡೆ ಮಾಡ್ತಿದ್ದೀನಿ ಸರ್, ಅದು ತುಂಬಾ ಹೆಲ್ತಿಗೆ ಒಳ್ಳೇದಿದೆ. ಇದೆಲ್ಲಾನು ಮೌಲ್ಯವರ್ಧನೆ ಮಾಡಿ ರೈತ ಹೆಣ್ಮಕ್ಳು ಅವರೇ ಬೆಳೆದು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಒಳ್ಳೆ ಬೆಲೆಗೆ ಅವರೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತುಂಬಾ ಉಪಯುಕ್ತವಾಗಿರೋ ಒಂದು ವೇದಿಕೆ ಸಿಕ್ಕಿದೆ ಸರ್ ನಮಗೆ. ಅದು ಏನಂದ್ರೆ ಸ್ವದೇಶಿ ಜಾಗರಣ ಮಂಚ್ ಅಂತ, ಜಯವರ್ಧನ ಸರ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅರವಿಂದ್ ಸರ್, ಜಯವರ್ಧನ ಸರ್. ಅಲ್ಲಿ ನಮಗೆ ಪ್ರತಿ ಶನಿವಾರ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಸ್ಟಾಲ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಏನೇನು ಬೆಳೆಗಳು ಬೆಳಿತೀವಿ ಮತ್ತೆ ಏನೇನ್ ಮಾಡಕ್ ಸಾಧ್ಯ, ಆಹಾರ ಪದಾರ್ಥಗಳಲ್ಲಿ ಏನೇನ್ ಮೌಲ್ಯವರ್ಧನೆ ಮಾಡಿ ನಮ್ಮ ದೇಶಿ ಅಡಿಗೆಗಳು ನಾವೇ ನಮ್ ಕೈಯಾರೆ ಮಾಡಿದ್ದಂತ ವಸ್ತುಗಳಿಗೆ ತುಂಬಾ ಬೇಡಿಕೆ ಇದೆ, ಒಳ್ಳೆ ಮಾನ್ಯತೆನೂ ಕೊಟ್ಟಿದ್ದಾರೆ, ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಸರ್. ಜನಗಳ ಒಂದು ಸ್ಪಂದನೆ ಕೂಡ ಚೆನ್ನಾಗಿದೆ, ಅಲ್ಲಿ ಹುಡುಕ್ತಾರೆ ಸರ್ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಇಷ್ಟು ರುಚಿಕರವಾಗಿ ಅದು ಸೈಂಟಿಫಿಕ್ ಪ್ರೂವ್ ಆಗಿರ್ತಕ್ಕಂತ ಪ್ರಾಡಕ್ಟ್ಸ್ಗಳನ್ನ ಹುಡುಕೊಂಡು ಬಂದು ತಗೊಂತಾರೆ ಸರ್. ಈ ಕ್ವಾಲಿಟಿ ಅಂತ ಬಂದಾಗ ಅದನ್ನ ಒಂದು ಮೇಂಟೈನ್ ಮಾಡಬೇಕಾಗುತ್ತೆ, ಆ ಕ್ವಾಲಿಟಿ ಯಾವ ರೀತಿ ತಾವು ಮೇಂಟೈನ್ ಮಾಡ್ತೀರಮ್ಮ ಸರ್? ಬೀಜಗಳನ್ನ ಏನು ಅದನ್ನ ಕ್ಲೀನಿಂಗ್ ಇರ್ಬೋದು, ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಅದನ್ನ ಡ್ರೈ ಇದ್ರಲ್ಲಿಟ್ಟು ಮತ್ತೆ ನಾವು ಮಾಡ್ತಕ್ಕಂಥದ್ದು ಫ್ರೆಶ್ ಆಗಿ ಮಾಡ್ತಕ್ಕಂಥದ್ದು ಮೇನ್ ಸರ್, ಯಾವುದು ಸ್ಟಾಕ್ ಇಡಲ್ಲ. ಈಗ ನಾಳೆ ಶನಿವಾರ ಇದೆ ಅಂದ್ರೆ ಇವತ್ತು ಬುಧವಾರ ಅಂದ್ರೆ ನಾಳೆ ಗುರುವಾರ ಶುಕ್ರವಾರ 2 ದಿವಸದಲ್ಲಿ ನಾವು ಪ್ರಿಪೇರ್ ಮಾಡತಕ್ಕಂಥದ್ದು, ಅದು ಕ್ವಾಲಿಟಿಯಾಗಿ ಮತ್ತೆ ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸರ್, ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ, ಯಾವುದು ಉಳಿಯಲ್ಲ ಸರ್, ಎಲ್ಲ ಖಾಲಿ ಆಗುತ್ತೆ. ಮತ್ತೆ ನಾವು ಸಣ್ಣ ಪ್ರಮಾಣದಲ್ಲೇನೆ ಎಲ್ಲ ವೆರೈಟಿನು ಮಾಡ್ಕೊಂಡು ತಗೊಂಡೋಗ್ತಿವಿ, ತುಂಬಾ ಜಾಸ್ತಿ ಪ್ರಮಾಣ ಮಾಡೋದು ಖರ್ಚಾಗದೇ ಇದ್ರೆ ಉಳಿಯೋದು ಆತರ ಮಾಡಲ್ಲ ಸರ್, ಸ್ವಲ್ಪ ಪ್ರಮಾಣದಲ್ಲೇನೆ ಮಾಡ್ತೀವಿ. ಇಷ್ಟೆಲ್ಲ ಮಾಡೋದಂದ್ರೆ ಒಬ್ಬರಿಂದಾನೇ ಸಾಧ್ಯವಾಗಲ್ಲ, ನಿಮ್ ಜೊತೆ ಕೆಲವರು ಬೇಕಾಗ್ತಾರೆ, ಯಾವ ರೀತಿ ಅದನ್ನ ತಾವು ಮಾಡ್ಕೊಂತ ಇದ್ರು ಸರ್? ನಮ್ಮ ರೈತ ಹೆಣ್ಮಕ್ಳೇ ಒಂದು ಗ್ರೂಪ್ ಇದೆ, ಈ ಸಿಗೆ ಬಗೆಯಲ್ಲಿ ಕಮಲಮ್ಮ ಅಂತ, ಮತ್ತೆ ಚಂದ್ರಕಲಾ, ಮತ್ತೆ ಇನ್ನೂ ಒಂದಿಬ್ರು ಇದಾರೆ ಸಾಕಮ್ಮ ಹಂಗೆ ಇದ್ದಾರೆ, ಕವಿತಾ ಸಾಕಮ್ಮ ಅನಿತಾ ಅಂತ ಹಿಂಗೆಲ್ಲ ಇದಾರೆ. ನಮ್ ಗ್ರೂಪ್ ಹೆಣ್ಮಕ್ಳಿಗೆ ನಾನೊಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಸರ್, ಅವ್ರು ಪ್ರಿಪೇರ್ ಮಾಡೋಕೆ ರೆಡಿ ಆಗಿರ್ತಾರೆ, ನಾನು ಹೇಳಿದ್ಮೇಲೆ ಅವ್ರು ಮಾಡ್ಕೊಡೋದು ಸರ್, ಅಲ್ಲಿವರೆಗೂ ಮಾಡಲ್ಲ. ಯಾವುದು ವೇಸ್ಟ್ ಆಗಬಾರ್ದು ಮತ್ತೆ ಯಾವುದೂ ಅನ್ನೆಸೆಸರಿ ಆಗಿ ಇದಾಗಬಾರ್ದು, ಹಾಳಾಗಬಾರ್ದು, ಆತರ ಒಂದು ಮಾಡಿ ನೀಟಾಗಿ ಮಾಡಿ ಜನಗಳಿಗೆ ತಲುಪಿಸ್ತೀವಿ ಸರ್. ಅಂದ್ರೆ ನಿಮ್ ಜೊತೆಗೆ ತಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಉಳಿದ ಹೆಣ್ಮಕ್ಳಿಗೂ ಕೂಡ ಕಲ್ಸ್ಕೊಟ್ಟಿದೀರಾ? ಹೌದು ಸರ್, ಕಲ್ಸ್ಕೊಟ್ಟಿದೀವಿ. ಮತ್ತೆ ಈಗ ಶಿವಮೊಗ್ಗದಲ್ಲಿ ಒಂದ್ ಬ್ರಾಂಚ್ ಮಾಡಿದೀವಿ, ಈಗ ಅಲ್ಲೂ ಕೂಡ ನಮ್ಮ ಮನೆಯವರು ನಾವು ಇಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ. ಅಲ್ಲೂ ಕಲಿಯೋ ಇಂಟ್ರೆಸ್ಟ್ ಇಂದ ಯಾರಾದ್ರೂ ಹೆಣ್ಮಕ್ಳು ಬಂದ್ರೆ ಅವರಿಗೆ ತರಬೇತಿನೂ ಕೊಡ್ತಾ ನಮ್ಮ ಜೊತೆಗೇನೆ ನಮ್ ಪ್ರಾಡಕ್ಟ್ಗೂ ಅವರಿಗೆ ಕೆಲಸ ಒಂದು ಕೊಡ್ತಾ ಇದೀವಿ ಸರ್. ಮಹಿಳೆಯರಿಗೆ ಕೆಲಸ ಕೊಡ್ತೀರಿ? ಕೊಡ್ತಾ ಇದೀವಿ ಸರ್. ಜೊತೆಗೆ ತಾವು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಕೇಳುಗರಿಗೆ ಯಾವ ಒಂದು ವಿಚಾರದ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀರಾ ಅಂತ? ಸರ್, ನವಣೆಯನ್ನ ಒಂದು ಸಿರಿಧಾನ್ಯದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಈ ನವಣೆಯನ್ನ ಯಾವ ಮಳೆಗೆ ಬಿತ್ತಬೇಕು ಅನ್ನೋದು ರೈತರಿಗೆ ಗೊತ್ತಿಲ್ಲ. ಹಿಂದೆ ಅಜ್ಜ ಅಜ್ಜಿ ಅವರೆಲ್ಲ ಚೆನ್ನಾಗಿ ಮಳೆಗಳು ನೋಡ್ಕೊಂಡು ಬಿತ್ತತಾ ಇದ್ರು, ರೋಹಿಣಿ ಮಳೆಗೆ 4ನೇ ಮಳೆಗೆ ಅವರು ಬಿತ್ತಬೇಕು, ಬಿತ್ತಿದ್ರೆ ಈಗ ಒಳ್ಳೆ ಅದವಾಗಿ ಕೊಯ್ಲು ಬರುತ್ತೆ ಮತ್ತೆ ಯಾವುದು ರೋಗ ಬರಲ್ಲ. ರೋಹಿಣಿ ಮಳೆಗೆ ಬಿತ್ತಿದ್ದೆ ಆದ್ರೆ 4ನೇ ಮಳೆಗೆ ಬಿತ್ತಿದ್ದೆ ಆದ್ರೆ ಒಳ್ಳೆ ಒಂದು ಇಳುವರಿ ಬರುತ್ತೆ ಮತ್ತೆ ಪೌಷ್ಟಿಕವಾಗಿ ಚೆನ್ನಾಗಿರುತ್ತೆ. ನವಣೆ ಈ ಸಿರಿಧಾನ್ಯಗಳು ಯಾವುದು ಔಷಧಿ ಹೊಡೆಯಲ್ಲ, ಯಾವುದು ಕೆಮಿಕಲ್ ಇಲ್ಲ, ಸಾವಯವದಲ್ಲೇನೆ ಬೆಳಿಬಹುದು. ಮತ್ತೆ ಯಾರೂ ಕೆಮಿಕಲ್ ಅಲ್ಲಿ ಬೆಳೀರಿ ಅಂತ ನಮ್ಮ ಕೆವಿಕೆ ಅವ್ರು ಯಾರೂ ಹೇಳಲ್ಲ, ಅವ್ರೆಲ್ಲಾದ್ರು ಎಷ್ಟು ಸಾಧ್ಯನ ಅಷ್ಟು ಸಾವಯವದಲ್ಲೇನೆ ಬೆಳೀರಿ. ಯಾಕಂದ್ರೆ ಈಗ ಪ್ರತಿಯೊಬ್ರು ಮನೆ ಮನೆಗೂ ಒಂದು ಬಿಪಿ ಪೇಷಂಟ್, ಶುಗರ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್ ಎಲ್ಲ ಬರ್ತಾ ಇದಾವೆ. ಯಾಕೆಂದ್ರೆ ನಮ್ಮ ಆಹಾರ ಪದ್ಧತಿ ಆಹಾರ ಕ್ರಮ ಸರಿ ಇಲ್ಲದೆ ಇರೋದ್ರಿಂದ. ಈಗ ನಾವು ಬೆಳೆ ಬೆಳೆಯೋದು ನಾವೇ ಬೆಳೆದು ನಾವೇ ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ, ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಆರೋಗ್ಯವಾಗಿರ್ತಾರೆ. ಇದು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ ಸರ್. ಇದು ಇನ್ನು ಏನೇನೆಲ್ಲ ಹೇಳ್ಬೋದು ಅಂದ್ರೆ ಈಗ ಮಲ್ಟಿ ಮಿಲೆಟ್, ನವಣೆ, ರಾಗಿ, ಸಜ್ಜೆ, ಇದು ಮಲ್ಟಿ ಮಿಲೆಟ್. ಮತ್ತೆ ಸ್ವಲ್ಪ ಅದು ದುಡ್ಡು ಕೂಡ ಕಡಿಮೆ ಇದೆ. ರಾಗಿಗೂ ರೇಟ್ ಇದೆ 40-50 ರೂಪಾಯಿ ಒಳಗಿದೆ. ಈ ನವಣೆ 100 ರೂಪಾಯಿ ಇದೆ. ಮತ್ತೆ ಈ ಸಜ್ಜೆ ಇದು 50-55 ರೂಪಾಯಿ ಇದೆ ಇಷ್ಟೇ. ಅದ್ರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಸರ್. ಅದ್ರ ಹೆಲ್ತ್ ಬೆನಿಫಿಟ್ಸ್ ಅದ್ರದ್ದೇ ಮಲ್ಟಿಮಿಲೇಟ್ ಅಂದೇ ಕೇಕ್ ಮಾಡೋದು, ಮತ್ತೆ ಇದು ಅಗಸೆನ ಹಾಕ್ಬಿಟ್ಟು ಅದರಲ್ಲೂ ಉಂಡೆ ಮಾಡೋದು, ಮತ್ತೆ ನವಣೆ ಹಾಲು ತೆಗೆದ್ಬಿಟ್ಟು ಅದನ್ನ ಮಿಲ್ಕ್ ಅಂತೇಳಿ ಮಾಡ್ತಿದೀವಿ, ಬಾದಾಮ್ ಮಿಲ್ಕ್ ಅಂತ ಮಾಡಿ ಸೇಲ್ ಮಾಡಿದೀನಿ ಸರ್ ನಾನು. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಒಂದು ಡೈರಿಯಲ್ಲಿ ಹೆಂಗೆ ಮಿಲ್ಕ್ ಪ್ರಾಡಕ್ಟ್ ಹೆಂಗ್ ಹೋಗುತ್ತೋ ಆ ತರ ಒಂದು ಮಾಡಬೇಕು ಅನ್ನೋ ಕೂಡ ಒಂದು ಆಸೆ ಇದೆ. ಆದ್ರೆ ಈ ಪ್ರಾಡಕ್ಟ್ಸ್ಗಳು ತುಂಬಾ ಇರೋದ್ರಿಂದ ನಮ್ಗೆ ಯಾವಾಗ ಯಾವಾಗ ಏನೇನು ಅವಕಾಶ ಆಗುತ್ತೆ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಆಯ್ತು ನಾವು ಮಾಡಬೇಕು, ಜನಗಳಿಗೆ ಒಳ್ಳೆ ಫುಡ್ ಅನ್ನ ತಲುಪಿಸಬೇಕು ಅನ್ನೋದೊಂದು ಇದೆ ಸರ್, ಆಸೆ ಇದೆ. ಮತ್ತೆ ಅಗಸೆ ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಏನು ಅಂದ್ರೆ 50 ಗ್ರಾಂ ತರ ಡೈಲಿ ಮಕ್ಕಳಿಗೆ ಕೊಡಬೇಕು ಹೆಲ್ತಿ ಫುಡ್. ಅದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ, ಈಗ ಕ್ಯಾನ್ಸರ್ ಬರ್ದಂಗ ತಡೆಗಟ್ಟುತ್ತೆ, ಕೂದಲು ಚೆನ್ನಾಗಿ ಬೆಳೀತವೆ. ಅಗಸೆಯಿಂದ ಏನೇನ್ ಪ್ರಾಡಕ್ಟ್ ಮಾಡಬಹುದು ಅಂದ್ರೆ ಬರೀ ಹಿಂದಿನ ಕಾಲದಲ್ಲಿ ಕರಿಂಡಿ ವೈಯಿಂಡಿ ಆ ತರ ಚಟ್ನೆಗಳನ್ನ ಮಾತ್ರ ಮಾಡ್ತಿದ್ರು, ಈಗ ನಾವು ಅಗಸೆಯಿಂದ ಸೋಪ್ ಮಾಡ್ತೀವಿ, ಮತ್ತೆ ಅಗಸೆಯಿಂದಾನೇ ನಾವು ಚಟ್ನಿ ಪುಡಿಗಳು ಮಾಡ್ತೀವಿ, ಅಗಸೆಯಿಂದಾನೇ ನಾವು ಉಂಡೆಗಳು ಮಾಡ್ತೀವಿ. ಈಗ ಹಬ್ಬ ಬಂತಲ್ಲ ಸರ್ ಗಣಪತಿ ಹಬ್ಬಕ್ಕೆ ಬರೀ ಶೇಂಗಾ ಉಂಡೆ ಈ ತರ ಮಾಡ್ತಾರೆ, ಎಳ್ಳುಂಡೆ ಕಡಲೆ ಉಂಡೆ ಈ ತರ ಮಾಡ್ತಾರೆ. ಆದ್ರೆ ಅಗಸೆ ಉಂಡೆನು ಮಾಡಬಹುದು, ಇದು ಹೊಸ ತರನೂ ಆಗುತ್ತೆ. ಮತ್ತೆ ಶೇಂಗಾ ಉಂಡೆಗೆ ಮಿಕ್ಸ್ ಆಗಿನೂ ಹಾಕ್ಬಹುದು, ಅದು ಚೆನ್ನಾಗಿರುತ್ತೆ. ಈ ಚಪಾತಿಗೆ ನಾವು ಮೇಲೆ ಹಿಟ್ಟು ಕಲಸುವಾಗ ಹಾಕಿ ಅಗಸೆ ಚಪಾತಿ ಮಾಡ್ಕೋಬಹುದು, ಮತ್ತೆ ಚಟ್ನಿ ಪುಡಿಗಳು ಮತ್ತೆ ಜ್ಯೂಸ್ಗೆಲ್ಲಾನು ಪುಡಿ ಉದುರಿಸ್ಕೊಂಡು ಮಾಡ್ಕೋಬಹುದು. ಮತ್ತೆ ಈಗ ನಾವು ಏನೇ ಒಂದು ಪ್ರಾಡಕ್ಟ್ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಅಂದ್ರೂ ಕೂಡ ಅಗಸೆ ಪುಡಿ ಉದುರಿಸ್ಕೊಂಡು ಮಾಡಬಹುದು. ಯಾವ ರೂಪದಲ್ಲರ ಆಯ್ತು ನಾವು ಸೇವನೆ ಮಾಡಬೇಕು ಅಗಸೆನ. ಸೇವನೆ ಮಾಡೋದ್ರಿಂದ ನಮ್ಗೆ ತುಂಬಾ ಬೆನಿಫಿಟ್ ಇದೆ, ಹೆಲ್ತ್ ಬೆನಿಫಿಟ್ ಇದೆ, ಕಾಯಿಲೆಗಳು ಆದಷ್ಟು ತಡೆಗಟ್ಟಬಹುದು. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅಗಸೆ ಅಂದ್ರೆ ಏನು ಅಂತಾನೆ ಗೊತ್ತೇ ಇರಲ್ಲ, ಆದ್ರೆ ಅಗಸೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಜನಗಳಿಗೆ ಒಂದು ಮಾಹಿತಿ ಸಿಗ್ಬೇಕು ಸರ್. ಈ ತರ ಕಾರ್ಯಕ್ರಮದಲ್ಲಿ ಹೇಳೋದ್ರಿಂದ ಜನಗಳಿಗೆ ತಲುಪುತ್ತೆ, ಅವರು ಅದ್ರ ಬಗ್ಗೆ ತಿಳ್ಕೊಂತಾರೆ ಅಂತ ಒಂದು ಆಸೆ ಇದೆ ಸರ್. ಜೊತೆಗೆ ಇಷ್ಟೆಲ್ಲ ತಾವು ವಿವಿಧ ವಸ್ತುಗಳನ್ನ ತಯಾರಿಕೆ ಬಗ್ಗೆ ಹೇಳಿದ್ರಿ, ಅದಕ್ಕೆ ವಸ್ತುಗಳು ಅದಕ್ಕೆ ಮೇನ್ ಬೇಕಾಗಿರುತ್ತೆ, ಅದನ್ನ ತಾವು ಎಲ್ಲಿಂದ ತಗೋತೀರಿ ಯಾವ ರೀತಿ ಅಂತ ಸರ್? ಇದು ಒಳ್ಳೆ ವಿಷಯ ಕೇಳಿದ್ದು, ಒಳ್ಳೇದಾಯ್ತು ಸರ್. ಇದು ಏನಂದ್ರೆ ರೈತರು ಬೆಳೆದಿರ್ತಾರೆ ಎಲ್ಲಿ ಅಂದ್ರೆ ನಮ್ಮ ಹಾವೇರಿ ಸೈಡ್, ಆಮೇಲೆ ಹುಬ್ಳಿ ಸೈಡ್ ಈ ಕಡೆ ರಿಲೇಶನ್ ಅಲ್ಲಿ ನಾವು ಹಾವೇರಿ ಸೈಡ್ ಅವ್ರು ಸರ್ ನಾವು ಆ ಕಡೆ ಸೈಡ್ ಅವರು. ಅಲ್ಲಿ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಯಾರು ಬೆಳೀತಾರೆ, ನಮ್ಮ ರೈತರು ಎಲ್ಲಿ ಹೆಂಗ್ ಚೆನ್ನಾಗಿ ಇರುತ್ತೆ ಅಂತ ನೋಡ್ಕೊಂಡು ತಗೊಂತೀವಿ. ಅದು ನಮಗೆ ಅಲ್ಲಿಂದ ತರಕ್ ಆಗ್ಲಿಲ್ಲ, ಎಮರ್ಜೆನ್ಸಿ ನಮ್ಗೆ ಬೇಕಿಲ್ಲಿ ಅಂತ ಅಂದಾಗ ಇಲ್ಲಿ ಸಾವಯವ ಅಂಗಡಿಗಳಿಗೆ ಹೋಗಿ ಅಲ್ಲೇನೆ ಖರೀದಿ ಮಾಡ್ತೀವಿ ಸರ್. ಈ ಸಾವಯವ ಅಂಗಡಿ ಅಂದ್ರೆ ನಮ್ಗೊಂದು ನಂಬಿಕೆ ಇದೆ, ಅಲ್ಲಿಂದಲೇ ತಂದು ಮಾಡ್ತೀವಿ ಸರ್. ಈ ಒಂದು ಇಷ್ಟೆಲ್ಲ ವಿಚಾರದಲ್ಲಿ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಖರ್ಚು ಬೀಳಬಹುದು ಅಂತ ಹೇಳ್ತೀರಾ ಒಂದೊಂದು ಪ್ರಾಡಕ್ಟ್ ಗಳ ಬಗ್ಗೆ? ಸರ್ ಇದು ಒಳ್ಳೆ ಪ್ರಶ್ನೆ. ಒಂದು ಕೆಜಿ ಉಂಡೆ ಮಾಡೋದಕ್ಕೆ 1,000-1,200 ರೂಪಾಯಿ ಖರ್ಚಾಗುತ್ತೆ ಸರ್ ಒಂದ್ ಕೆಜಿಗೆ. ಈಗ ಡೈಲಿ ನಾವು ಪ್ರತಿ ವಾರ ವಾರ 5-5 ಕೆಜಿ ಮಾಡ್ತೀವಿ, ಅಲ್ಲಿ ಖರ್ಚಾಗೋದ್ ನೋಡ್ಕೊಂಡು ಮಾಡ್ತೀವಿ ಸರ್. ನಾವು ಒಂದೊಂದ್ಸಲ 2.5 ಕೆಜಿ ಖರ್ಚಾಗತ್ತೆ, ಒಂದ್ಸಲ 5 ಕೆಜಿ ಖರ್ಚಾಗತ್ತೆ, ನೋಡ್ಕೊಂಡು ಎಷ್ಟು ಆಗ್ಬೋದು. ಮುಂಚೆನೆ ನಮಗ್ ಫೋನ್ ಮಾಡಿ ಹಿಂಗ್ ಬರ್ತಿರಲ್ಲ ಸಂತೆಗೆ ತಗೊಂಡ್ ಬರ್ರಿ, ಅಗಸೆ ಉಂಡೆ ತರ್ರಿ, ಮಿಲೆಟ್ಸ್ ನವಣೆ ಉಂಡೆ ತರ್ರಿ ಹಿಂಗೆ ಹೇಳ್ತಾರೆ ಸರ್ ಫೋನ್ ಮಾಡಿ. ಆವಾಗ ನಾವು ಎಷ್ಟು ಬೇಕಾಗುತ್ತೆ ಅನ್ನೋದೊಂದು ಮುಂದಾಲೋಚನೆ ಇಟ್ಕೊಂಡು ಮಾಡ್ಕೊಂಡು ತಗೊಂಡ್ ಹೋಗ್ತಿವಿ. ಈಗ ಒಂದು 10,000 ರೂಪಾಯಿ ಆದಾಯ ಬಂತು ಅಂದ್ರೆ ಒಂದ್ 4,500 ರೂಪಾಯಿ ನಾವು ಬಂಡವಾಳನೇ ಹಾಕ್ಬೇಕಾಗತ್ತೆ, ಇನ್ನ ಉಳಿದಿದ್ದು ಲಾಭ ಆಗುತ್ತೆ. ಅದರಲ್ಲಿ ನಾವು ನಮ್ದು ಕೂಲಿ ಆಗಿರ್ಬೋದು, ಬೇರೆಯವ್ರಿಗೆ ಕೊಡೋದು ಕೂಲಿ ಕೊಡೋದಾಗಿರ್ಬೋದು ಅದರಲ್ಲೇ ಮುರ್ಕೊಂಡು ನಮ್ಗೊಂದು 3,500-4,000 ಲಾಭ ಸಿಗುತ್ತೆ ಸರ್ ಅದ್ರಲ್ಲಿ. ಇಷ್ಟೆಲ್ಲ ಪ್ರಾಡಕ್ಟ್ ಗಳು ಮಾಡ್ತಿದ್ರಲ್ಲ ತಾವು, ಅದಕ್ಕೆ ಯಂತ್ರೋಪಕರಣ ಬಳಕೆ ಏನೋ ರೀತಿ ಸರ್? ಎಲ್ಲ ಕೈಯಿಂದಲೇ ಮಾಡೋದು ಸರ್, ಯಾವ ಯಂತ್ರೋಪಕರಣಗಳನ್ನು ಬಳಸ್ತಾ ಇಲ್ಲ. ಸೋಪ್ ಮಾಡೋದಕ್ಕೆ ಮಾತ್ರ ಒಂದು ಬ್ಲೆಂಡರ್ ಇಟ್ಕೊಂಡಿದೀನಿ, ಬಿಟ್ರೆ ಇದೆಲ್ಲ ಪದಾರ್ಥಕ್ಕೂ ನಾವು ಕೈಯಿಂದಾನೇ ಮಾಡೋದು ಸರ್. ಕೇವಲ ಬಂಡವಾಳ ಮತ್ತೆ ಮನುಷ್ಯರು ನೀವುಗಳು ಮಾಡ್ತಕ್ಕಂಥದ್ದು ಅಷ್ಟೇ? ಅಷ್ಟೇ ಸರ್, ನಮ್ಮ ಟೀಮ್ ಗ್ರೂಪ್ನವರು ಮತ್ತೆ ನಮ್ಮನೆಯವರು ನಾವು ಸೇರ್ಕೊಂಡು ಮಾಡ್ತೀವಿ ಸರ್. ಜೊತೆಗೆ ತಾವು ಮಾಡಿರ್ತಕ್ಕಂತಹ ಒಂದು ವಸ್ತು ಅಂತಂದ್ರೆ ಪ್ರಾಡಕ್ಟ್ ಹೇಳಿದ್ರಿ, ಈಗ ಅಗಸೆ ಉಂಡೆ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ವಿವಿಧ ಹಪ್ಪಳ ಆಗಿರ್ಬೋದು, ಅದಕ್ಕೆ ಮೌಲ್ಯವರ್ಧನೆ ಬಹಳ ಮುಖ್ಯ ಆಗುತ್ತೆ. ಮಾಡಿದ್ದನ್ನ 2-3 ದಿವಸ ಇಡಕ್ಕಾಗಲ್ಲ, ಶುಚಿತ್ವ ಮೇಂಟೈನ್ ಮಾಡಬೇಕಾಗತ್ತೆ. ಮೌಲ್ಯವರ್ಧನೆ ಕುರಿತು ಏನ್ ಹೇಳ್ತೀರಿ ಸರ್? ಮೌಲ್ಯವರ್ಧನೆ ಅಂತಂದ್ರೆ ಅದು ಹೇಳತೀರದು ಸರ್, ಅಷ್ಟು ವಿಷಯ ಇದೆ ಅದ್ರ ಬಗ್ಗೆ. ಒಂದು ಪ್ರಾಡಕ್ಟ್ ಮೌಲ್ಯವರ್ಧನೆ ಮಾಡಿದ್ವಿ ಅಂದ್ರೆ ಅದಕ್ಕೆ ಟೈಮ್ 3 ತಿಂಗಳು ಮಾತ್ರ ಇರುತ್ತೆ ಸರ್ ವ್ಯಾಲಿಡಿಟಿ. 3 ತಿಂಗಳೊಳಗೆ ಅದು ಖರ್ಚಾಗಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಆರ್ಡರ್ ತಗೊಂಡು ಯಾರಿಗೆ ಏನ್ ಕೇಳ್ತಾರೆ ಅದನ್ನ ಮಾತ್ರ ಮಾಡ್ಕೊಡ್ತೀವಿ ಸರ್. ಸರ್ ಯಾವುದು ಸ್ಟಾಕ್ ಇಡೋದೇ ಇಲ್ಲ ಸರ್. ಈ ಹೋದ ಸೀಸನ್ ಅಲ್ಲಿ ನಾವು ನವಣೆ ಹಪ್ಪಳ ಮಾಡ್ಕೊಟ್ವಿ, ಸಜ್ಜೆ ಹಪ್ಪಳ ಮಾಡಿದ್ವಿ, ಮತ್ತೆ ಬರೀ ಉದ್ದಿನ ಹಪ್ಪಳ ಮಾಡಿದ್ವಿ. ಆಮೇಲೆ ಅದಲ್ದಲೆ ನವಣೆ ಸಜ್ಜೆ ಅಲ್ದಲೆ ರಾಗಿ ಹಪ್ಪಳ ಕೇಳಿದ್ರು. ಅವ್ರು ಯಾರು ಕೇಳ್ತಾರೆ ಎಷ್ಟು ಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಈಗ ಒಬ್ರು ಕೇಳ್ತಾರೆ ಈಗ ಒಂದ್ 5 ಕೆಜಿ ಬೇಕು ಅಂತಂದ್ರೆ ಒಂದ್ 5.5 ಕೆಜಿ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಲಾಸು ಇರುತ್ತೆ, ಹೋಗುತ್ತೆ, ಒಡೆಯುತ್ತೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾರೆ ಕಳಿಸ್ಬೇಕಾರೆ ಸ್ವಲ್ಪ ಲಾಸ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಅವರಿಗೆ ಕೊಡುವಂತದ್ದು. ಹಂಗ್ ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ, ಚೆನ್ನಾಗಿ ಕೊಟ್ರು, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಸರ್. ತಮ್ಮ ಒಂದು ಉತ್ಪಾದನೆಗೆ ಎಲ್ಲೆಲ್ಲಿಂದ ಕರೆಗಳು ಬಂದು ತಾವು ಅವರಿಗೆ ತಲುಪಿಸ್ತಕ್ಕಂಥದ್ದು ಸರ್? ಬೆಂಗಳೂರಿಂದನೂ ಫೋನ್ ಮಾಡಿ ತಗೊಂಡಿದ್ದಾರೆ, ಒಬ್ರು ಅಮೆರಿಕಕ್ಕೆ ತಗೊಂಡೋಗಿದ್ದಾರೆ, ಮತ್ತೆ ತುಂಬಾ ಜನ ಒಂದು 2-3 ಜನ ಅಮೆರಿಕಕ್ಕೆ ತಗೊಂಡೋಗಿದ್ದಾರೆ ಸರ್, ನಮ್ದು ಅಗ್ಸೆ ಒಂಡೆ ಪ್ರಾಡಕ್ಟ್ಸ್. ಮತ್ತೆ ಅವ್ರು ಕೇಳ್ತಾರೆ ನಾವು ಬರ್ತೀವಿ, ಬಂದಾಗ ನಮಗೆ ಮಾಡಿಕೊಡಿ ಅಂತ ಕೇಳಿರೋರು ಇದಾರೆ. ಮುಂಬೈಯಲ್ಲಿ ಒಬ್ರು ಇದಾರೆ, ಅವರು ಫೋನ್ ಮಾಡಿ ಹೇಳ್ತಾರೆ ಸರ್ ಹಿಂಗೆ ಬೇಕು ನಮ್ಗೆ ಮಾಡಿಕೊಡಿ ಅಂತ. ಮತ್ತೆ ಈಗ ಬೆಂಗಳೂರಲ್ಲೇ ತುಂಬಾ ಜನ ತಗೊಂಡಿದ್ದಾರೆ ಸರ್. ನಾವು ಕೃಷಿ ಮೇಳ ಹಾಕಿದಾಗ ಅಲ್ಲೂ ಚೆನ್ನಾಗಿ ಸೇಲ್ ಆಯ್ತು. ಫೋನ್ ಮಾಡಿ ನಮ್ಗೆ ಮಿಲೆಟ್ಸ್ ಇದ್ರಲ್ಲೇ ಮಾಲ್ಟ್ ಬೇಕು ಅಂತ ತುಂಬಾ ಬೇಡಿಕೆ ಇದೆ ಸರ್. ಅದು ಈಗ ಹೊಸದಾಗಿ ಒಂದ್ ಗಿಡಮೂಲಿಕೆ ಮಾಲ್ಟ್ ಮಾಡ್ತಾ ಇದೀವಿ. ಮತ್ತೆ BP ಶುಗರ್ಗೆ ಅಂತಾನೆ ಒಂದು ಮಾಲ್ಟ್, ಮಲ್ಟಿ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾಡ್ತಾ ಇದೀವಿ ಸರ್. ತಾವು ಮಾಡ್ತಕ್ಕಂತ ಈ ಪ್ರಾಡಕ್ಟ್ ಈ ವಸ್ತುಗಳು ಅಂದ್ರಲ್ಲ, ಅದು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೋ ಅಥವಾ ತಾವೇ ಕೊಡ್ತಕ್ಕಂಥದ್ದು? ಇಲ್ಲ ಸರ್, ನಾವೇ ಕೊಡ್ತಾ ಇದೀವಿ. ಇನ್ನೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿಲ್ಲ ಸರ್, ಈಗ ಸಣ್ಣ ಪ್ರಮಾಣದಿಂದನೇ ಮಾಡ್ತಾ ಇದೀವಿ. ಒಳ್ಳೆ ಬೇಡಿಕೆ ಇದೆ, ಮತ್ತೆ ನಮ್ಗೆ ಒಳ್ಳೆ ಅವಕಾಶನೂ ಸಿಗ್ತಾ ಇದೆ. ಮುಂದೆ ಆತರ ದೊಡ್ಡ ಪ್ರಾಡಕ್ಟ್ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದ್ರೆ ನಾನು ಲೋನ್ ತಗೊಂಡು ಮಾಡ್ಬೇಕು ಅನ್ನೋದೊಂದು ಇದೆ ಸರ್. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದ್ರೆ ಲೋನ್ ಅಂದ್ರೆ ಎಷ್ಟು ಖರ್ಚಾಗಬಹುದು? ತಮ್ಮ ಒಂದು ಮುಂದಿನ ಗುರಿ ಬಗ್ಗೆ? ಗುರಿ ಬಗ್ಗೆ ಹೆಚ್ಚು ಕಮ್ಮಿ ಒಂದು 5 ಲಕ್ಷದ ಮೇಲೇನೆ ಬೇಕಾಗತ್ತೆ ಸರ್. ಮಿಷಿನರಿ ವಸ್ತುಗಳಾಗಿರ್ಬೋದು, ಮತ್ತೆ ಲೇಬರ್ ಕೂಡ ಚಾರ್ಜಸ್ ಇಂದ ಇರ್ಬೋದು, ಪ್ರತಿಯೊಂದೂ ನಾವು ನೋಡೋದಾದ್ರೆ ಬೇಕು ಸರ್, 5-10 ಲಕ್ಷನೇ ಬೇಕಾಗುತ್ತೆ. ಈಗ ಹೊಸದಾಗಿ ಮಾಡ್ತಾ ಇದೀವಿ ಇನೋವೇಟಿವ್ ಆಗಿ, ಅದಕ್ಕೆ ಮಾನ್ಯತೆ ಸಿಕ್ಕರೆ ಖಂಡಿತ ನಾನು ಮಾಡ್ತೀನಿ ಸರ್. ಇದು ಯಾವುದು ಬೇಕರಿಯಲ್ಲಿ ಸಿಗಲ್ಲ, ಯಾವ ಅಂಗಡಿಲೂ ಸಿಗಲ್ಲ, ಯಾರ ಹತ್ರನೂ ಮನೇಲಿ ಸುಮ್ನೆ ಅವ್ರು ಮಾಡ್ಕೊಡ್ತಾರೆ ಇವ್ರು ಮಾಡ್ಕೊಡ್ತಾರೆ. ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಈ ತರ ಒಂದ್ ಒಳ್ಳೆ ಪ್ರಾಡಕ್ಟ್ ನ ಎಲ್ಲೂ ಸಿಗಲ್ಲ ಸರ್. ಇದು ಆತರ ಮಾಡ್ತಿದ್ದಾರೆ ಅಂದ್ರೆ ನಂಗೂ ಖುಷಿನೇ, ಬೇಕಾದ್ರೆ ಅವರಿಗೂ ನಾನು ಅವಕಾಶ ಕೊಡ್ತೀನಿ ನಮ್ ಪ್ರಾಡಕ್ಟ್ ನ ಆತರ ಕ್ವಾಲಿಟಿಯಾಗಿ ಮಾಡ್ಕೊಡೋದಕ್ಕೆ. ಅಂತ ಕ್ವಾಲಿಟಿ ಮೇಂಟೈನ್ ಮಾಡಿ ಮಾಡ್ಕೊಡೋ ಅಂತವ್ರು ಇನ್ನೂ ಸಿಕ್ಕಿಲ್ಲ ಸರ್ ನನಗೆ. ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಇದ್ರಿ, ತಮಗೆ ಸಿಕ್ಕಂತಹ ಪ್ರಶಸ್ತಿಗಳು ಏನೇನು, ಯಾವುದಕ್ಕೋಸ್ಕರ ಸಿಕ್ತು ಏನು ಅಂತ? ಸರ್ ಇದು ಒಳ್ಳೆ ಪ್ರಶ್ನೆ ಸರ್. ಇದು ಆದಾಯ ದ್ವಿಗುಣಗೊಳಿಸುವ ಯೋಜನೆ, ಆರ್ಯ ಯೋಜನೆ ಅಂತೇಳಿ, ಅಲ್ಲಿ ಹನುಮನ್ ಸ್ವಾಮಿ ಸರ್ ಇದ್ರು KVKಯಲ್ಲಿ. ಅವರು ಆ ಒಂದು ಆರ್ಯ ತರಬೇತಿಗೆ, ಅಂದ್ರೆ ಆರ್ಯ ಅಂತಂದ್ರೆ ಯುವ ಜನಗಳನ್ನ ಕೃಷಿಯತ್ತ ಆಕರ್ಷಿಸುವ ಯೋಜನೆ, ಆ ಯೋಜನೆಯಲ್ಲಿ ನಮ್ಗೆ ತರಬೇತಿ ಕೊಟ್ಟಿದ್ರು. ಆ ತರಬೇತಿಯಿಂದನೇ ಇವತ್ತು ಆದಾಯ ದ್ವಿಗುಣಗೊಳಿಸುವ ಯೋಜನೆಯಲ್ಲಿ ಇವರು ಆದಾಯವನ್ನು ದ್ವಿಗುಣಗೊಳಿಸಿದರೆ, ಇವರು ಮುಂದ್ ಬಂದಿದ್ದಾರೆ, ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಅಂತೇಳಿ ನನ್ಗೆ ಅವಾರ್ಡ್ ಬಂತು ಸರ್ ಅದು. ಮತ್ತೆ ರೈತ ಮಹಿಳೆಯಾಗಿ ಹೈನುಗಾರಿಕೆ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಮತ್ತೆ ಗದ್ದೆ ಕೆಲಸಕ್ಕೂ ಎಲ್ಲ ಹೋಗಿ ಬಂದು, ಇಷ್ಟು ನಡುವೆ ಇವರು ಮೌಲ್ಯವರ್ಧನೆ ಮಾಡಿ ಈ ತರ ಒಂದು ಅವಕಾಶಗಳನ್ನ ಎಲ್ಲ ತರದ್ದು ಪಡ್ಕೊತಾ ಇದಾರೆ, ಟ್ರೈನಿಂಗ್ ತಗೊಂತಾ ಇದಾರೆ, ತರಬೇತಿಗಳು ಮಾಡ್ಕೊಂಡಿದ್ದಾರೆ, ಮೌಲ್ಯವರ್ಧನೆಗಳನ್ನು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ಪ್ರಗತಿಪರ ರೈತ ಮಹಿಳೆ ಮೌಲ್ಯವರ್ಧನೆ ಮಾಡೋದಕ್ಕೆ ಅಂತಾನೆ ಒಂದು ಅವಾರ್ಡ್ ಸಿಕ್ಕಿದೆ ಸರ್. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಮಿಲೆಟ್ಸ್ ಕಾಂಪಿಟೇಷನ್ ಇಟ್ಟಿದ್ರು ಸರ್ ಶಿವಮೊಗ್ಗ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ. ಈ ಡಿಸ್ಟಿಕ್ ಅಲ್ಲಿ ನಮ್ಗೆ ಈಗ ರಾಗಿ ಮೌಲ್ಯವರ್ಧನೆ ತರಬೇತಿ ಮಾಡಿದ್ದೆ, ಅದನ್ನ ನಾನು ಉಪಯೋಗಿಸ್ಕೊಂಡು ಇನೋವೇಟಿವ್ ಆಗಿ ರಾಗಿ ಖಾರ ಮಾಡ್ತಿದ್ವ, ಅದೇ ತರ ನವಣೆ ಖಾರ ಮಾಡಿದೆ. ಈಗ ಅಗ್ಸೆ ಉಂಡೆ ಮಾಡ್ತಿದ್ವ, ರಾಗಿ ಉಂಡೆ, ನವಣೆ ಉಂಡೆ ಈ ತರ ಮಾಡಿದ್ವಿ. ಮತ್ತೆ ಅದೇ ನವಣೆ ಬಾದಾಮ್ ಮಿಲ್ಕ್ ಅಂತ ಹೇಳಿದ್ನಲ್ಲ ಸರ್, ಅದನ್ನ ಇಷ್ಟು ಮಾಡ್ಕೊಂಡು ನವಣೆ ಮೊಸರನ್ನು ಮಾಡ್ಕೊಂಡೋಗಿದ್ದೆ. ಅಲ್ಲಿ ಇಷ್ಟ ಐಟಮ್ಸ್ಗೆ ನಾವು ಪರೀಕ್ಷೆ ಮಾಡಕ್ಕಾಗಲ್ಲ. ನಾವೇನೀಗ ಒಂದು ಪ್ರಾಡಕ್ಟ್ ನ ಅಷ್ಟೇ ತಗೊಳ್ಳೋದು, ನೀವು ಯಾವ್ದು ಈ ಪದಾರ್ಥ ಹೇಳ್ತೀರಾ ಅದನ್ನ ಮಾತ್ರ ಹೇಳಿ ಅಂತ ಹೇಳಿದ್ರು. ಅಲ್ಲಿ ತುಂಬಾ ಜನ ಇದ್ರು, ನನ್ಗೆ ಗೊತ್ತಿರ್ಲಿಲ್ಲ ಇವರೆಲ್ಲ ಬರ್ತಾರೆ ನೋಡ್ತಾರೆ ಈ ಪ್ರಾಡಕ್ಟ್ ಬಗ್ಗೆ ಅವರು ಇದ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಂದು ಕಾಂಪಿಟೇಷನ್ ಅಂತ ಬಂದಾಗ ಅಲ್ಲಿ ತುಂಬಾ ಭಯ ಇತ್ತು ಸರ್ ನನಗೆ, ಯಾಕಂದ್ರೆ ಅವ್ರ ಹತ್ರ ತರಬೇತಿ ತಗೊಂಡಿದ್ದೀನಿ, ನಾನು ಏನಾದ್ರೂ ಒಂದ್ ತಪ್ಪು ಮಾಡಿದ್ರೆ ಪಟ್ ಅಂತ ಇದೇ ತಪ್ಪಾಗಿದೆ ಅಂತ ಕಂಡಿಡ್ದು ಬಿಡ್ತಾರೆ ಅನ್ನೋ ಒಂದು ಭಯ ಇತ್ತು. ಆದ್ರೆ ನಾನು ಇನೋವೇಟಿವ್ ಆಗಿ ಮಾಡ್ಕೊಂಡು ಹೋಗಿರೋದು ಅವರಿಗೆ ಹೊಸದಾಗಿತ್ತು. ಏನು ನವಣೆ ಕಾರ ಅಂತಂದ್ರೆ ನೋಡೋದಕ್ಕೆ ಅಡುಗೆ ತುಂಬಾ ಚೆನ್ನಾಗಿತ್ತು. ಅದು ಗೋಡಂಬಿ ಎಲ್ಲ ಹಾಕಿ ಮಾಡಿದ್ವಿ. ಅದು ಖಾರ ಪುಡಿ ಆಗ್ಲಿ, ಉಪ್ಪಾಗ್ಲಿ, ಅದು ಬೆಳ್ಳುಳ್ಳಿ ಕರಿಬೇವು ಹದ ಆಗ್ಲಿ ಪರ್ಫೆಕ್ಟ್ ಆಗಿತ್ತು. ಅದಾದ್ಮೇಲೆ ಅದನ್ನೇ ಒಂದು ಕೊಟ್ಟಿದ್ವಿ. ಆಮೇಲೆ ಉಂಡೆ, ನವಣೆ ಉಂಡೆ ಕೊಟ್ಟಿದ್ದೆ. ನವಣೆ ಉಂಡೆನು ಅಷ್ಟೇ, ಸೇಮ್ ಪ್ರೊಸೀಜರ್, ಸೇಮ್ ಅಳತೆ. ಅಗಸೆ ಉಂಡೆ ಗೋಧಿ ಹಿಟ್ಟು ಹಾಕೋ ಬದಲು ನಾನು ನವಣೆ ಹಿಟ್ಟಾಕಿ ಮಾಡ್ಕೊಂಡೋಗಿದ್ದೆ. ಅದನ್ನ ನೋಡಿ ತುಂಬಾ ಇಷ್ಟಪಟ್ರು. ಆದ್ರೆ ನನಗೆ ಕಾಂಪಿಟೇಟರ್ ಆಗಿ ಪಕ್ಕದಲ್ಲೇ ಒಬ್ರು ಪ್ರತಿಭಾ ಅಂತ ಅವರು ಇದ್ರು. ಅವರು ಊದಲು ಪಾಯಸ ಮಾಡ್ಕೊಂಡ್ ಬಂದಿದ್ರು, ಮತ್ತೆ ಮಿಲೇಟ್ಸ್ ಅಲ್ಲಿ ಪಾನಿಪುರಿ ಮಾಡಿದ್ರು. ನಮ್ದು ಇಬ್ರದ್ದು ತುಂಬಾ ಟಫ್ ಆಗಿತ್ತು ಸರ್ ಆ ವೇದಿಕೆಯಲ್ಲಿ, ಕಾಂಪಿಟೇಷನ್ ಅಲ್ಲಿ. ನಾನು ಬೇರೆ ಎಲ್ಲವರಿಗೂ ಅನೌನ್ಸ್ ಮಾಡಿ ಹೇಳ್ತಾ ಇದ್ರು, ಇವ್ರದ್ದು ಫಸ್ಟ್, ಇವ್ರದ್ದು ಸೆಕೆಂಡ್, ಹಿಂಗೆಲ್ಲ ಹೇಳ್ತಾ ಇದ್ರು. ನನ್ಗೆ ಒಂಥರ, ನಾನು ಅವ್ರ ಹತ್ರ ತರಬೇತಿ ತಗೊಂಡಿದ್ದೀನಿ, ಏನ್ ತಪ್ಪು ಮಾಡಿದೆ, ಏನ್ ಆಗಿರ್ಬೋದು ಪ್ರಾಡಕ್ಟ್ ಅಲ್ಲಿ, ನನ್ ಎಲ್ಲಿ ಏನು ನಂದು ವ್ಯತ್ಯಾಸ ಆಗಿದೆ, ಯಾಕೆ ನನಗ್ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಪಟ್ಟಂತ ಅವರು ನವಣೆ ಕಾರಕ್ಕೆ ಪ್ರಶಸ್ತಿ ಕೊಟ್ರು ಸರ್, ನಂಗೆ ಅವಾರ್ಡ್ ಕೊಟ್ರು, ಫಸ್ಟ್ ಬಂದಿದೆ ಅಂತೇಳಿ. ನನ್ಗೆ ಖುಷಿ ಆಯ್ತು. ಆಮೇಲೆ ನನ್ಗೆ ತುಂಬಾ ಎಕ್ಸ್ಪೆಕ್ಟ್ ಇದ್ದಿದ್ದು ನವಣೆ ಉಂಡೆ ಮೇಲೆ ಫೋಕಸ್ ಮಾಡಿದ್ದೆ ಸರ್. ನಾನು ನವಣೆ ಕಾರದ ಮೇಲೆ ಅಷ್ಟು ಮಾಡಿರ್ಲಿಲ್ಲ, ಆದ್ರೆ ಉಂಡೆದಕ್ಕೆ ಬರ್ಲಿಲ್ಲ, ಇದಕ್ ಬಂತಲ್ಲ ಅಂತ ಹೇಳಿ ಮೇಡಮ್ಗಳಿಗೆ ಹೋಗಿ ಕೇಳ್ದೆ ನಾನು, ಮೇಡಮ್ ಯಾಕೆ ಈ ತರ ಹಿಂಗಾಯ್ತು, ನಾನು ಉಂಡೆ ತುಂಬಾ ಆಸೆ ಇಟ್ಟಿದ್ದೆ ಹಿಂಗೆ ಅಂತ. ಆಮೇಲೆ ಸುಧಾರಾಣಿ ಮೇಡಮ್ ನೋಡಿ ತುಂಬಾ ಇಂಪ್ರೆಸ್ ಆಗಿ ಆ ಲಡ್ಡು ಒಳಗಡೆನೆ, ಅಗಸೆ ಲಡ್ಡು ಒಳಗಡೆನೆ ಪಾನ್ ಲಡ್ಡು ಮಾಡೋದನ್ನ ಹೇಳ್ಕೊಟ್ರು. ತುಂಬಾ ಖುಷಿ ಆಯ್ತು ಸರ್, ಪಾನ್ ಲಡ್ಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ. ಡೈಲಿ ವಿಳೆದೆಲ್ಲ ಯಾರು ತಿನ್ನಲ್ಲ ಸರ್, ಯಾರು ತಿನ್ನಲ್ಲ. ಮತ್ತೆ ಗುಲ್ಕನ್ ಹಾಕಿ ಕೊಬ್ಬರಿ ಕೊಕೊನಟ್ ಇದ್ರಲ್ಲಿ ಆ ಪಾನ್ ಅಂದ್ರೆ ವಿಳೆದೆಲೆಯನ್ನ ಪೇಸ್ಟ್ ಮಾಡಿ ಅದರೊಳಗಡೆ ತುಂಬಿ ಅದನ್ನ ಈ ಉಂಡೆ ಒಳಗಡೆ ಇಟ್ಟು ಸ್ಟಫಿಂಗ್ ಮಾಡಿ ಈ ತರ ಮಾಡಿ ಇರೋದ್ರಿಂದ ಹೆಲ್ತ್ಗೂ ತುಂಬಾ ಬೆನಿಫಿಟ್, ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸರ್. ತಮ್ಮ ಒಂದು ಜೀವನದ ಒಂದ್ ಸರಿ ಹಿಂದಕ್ ತಿರುಗಿ ನೋಡಿದಾಗ, ಸಾಮಾನ್ಯ ರೈತ ಮಹಿಳೆ ಇಷ್ಟು ದೂರ ಮುಂದೆ ಬಂದಿದ್ರ, ಏನನ್ಸುತ್ತೆ ಒಂದ್ ಸರಿ ಹಿಂದಕ್ ತಿರುಗಿ ನೋಡಿದಾಗ? ನಿಜವಾಗ್ಲೂ ನಾನೇನಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಸರ್, ನಾನು ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತಾ. ಯಾಕಂದ್ರೆ ಮನೆಯವ್ರ ಸಪೋರ್ಟ್ ಇರ್ಲಿಲ್ಲ, ಯಾರು ನನಗೆ ಎಲ್ಲಿ ಹೋಗ್ತೀಯ, ಅಲ್ಯಾಕ್ ಹೋಗ್ತೀಯ, ಇಲ್ಯಾಕ್ ಹೋಗ್ತೀಯ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇದೆಲ್ಲ ಬೇಡ, ನಮ್ಮ ಮನೆ ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದು ಹಂಗೆಲ್ಲ ಅಂತಿದ್ರು. ಇವತ್ತು ಅವರಿಗೆಲ್ಲ ನಾನು ಒಂದ್ ಮಾದರಿಯಾಗಿ ನಿಂತಿದ್ದೀನಿ ಸರ್, ನನಗೊಂದು ಹೆಮ್ಮೆ ಇದೆ. ಮನಸ್ಸು ಮಾಡಿದ್ರೆ, ರೈತ ಮಹಿಳೆಯರು ಮನಸ್ಸು ಮಾಡಿದ್ರೆ ಅವರು ಮನೆಯನ್ನ ಅವರೇ ನಿರ್ವಹಣೆ ಮಾಡಬಹುದು, ಒಂದು ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ಬೋದು. ಯಾಕಂದ್ರೆ ಅಯ್ಯೋ ಇದಕ್ಕೆಲ್ಲ ಮಾಡಕ್ ಟೈಮ್ ಇರಲ್ಲ, ನಮ್ಗೆ ಇಷ್ಟು ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಹಂಗೆಲ್ಲ ಅಂತಾರೆ. ಆದ್ರೆ ಎಲ್ಲರಿಗೂ ಒಂದು ಎಕ್ಸ್ಟ್ರಾ ಇಂಟ್ರೆಸ್ಟ್ ಮತ್ತೆ ಅವರಲ್ಲೇ ಒಂದ್ ಟ್ಯಾಲೆಂಟ್ ಇರುತ್ತೆ, ಅದನ್ನ ಗುರುತಿಸ್ಬೇಕು ಸರ್. ಆತರ ಒಂದು ಟ್ಯಾಲೆಂಟ್ ನ ಗುರುತಿಸಿ, ಕೆವಿಕೆ ನನ್ನನ್ನ ಗುರುತಿಸಿ ನನಗೆ ಒಂದ್ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಗೊಂಬಂದಿದೆ ಸರ್. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಸರ್. ಅಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದಿರಲ್ಲ, ತಮ್ಮ ಊರಲ್ಲಿ ತಮ್ಮ ಒಂದು ಬಳಗದಲ್ಲಿ ತಮ್ಗೆ ಏನಂತಾರೆ ಈಗ ಸರ್? ಎಲ್ಲರಿಗೂ ಆಶ್ಚರ್ಯ ಆಗಿದೆ, ಈ ತರ ಒಂದ್ ಮಾಡಿ ಮುಂದ್ ಬಂದಿದ್ದಾಳೆ ಅಂತೇಳಿ. ತುಂಬಾ ಜನ ಸಪೋರ್ಟ್ ಮಾಡಿ ಇರೋರು ಇದಾರೆ ಸರ್, ಎಲೆಮರೆ ಕಾಯಿ ತರ ಕೆಲವರು ಸಪೋರ್ಟ್ ಮಾಡಿದ್ದಾರೆ, ಯಾರಿಗೂ ತೋರಿಸ್ಕೊಂಡಿಲ್ಲ. ನಾನು ಒಬ್ಳೇ ಈ ತರ ಒಂದು ಮನೆಯವರ ಸಪೋರ್ಟ್ ಇಲ್ದಲೇ ಈ ತರ ಇನ್ವೆಸ್ಟ್ ಮಾಡಿ ಈ ತರ ಎಲ್ಲ ತಗೊಂಡ್ಮೇಲೆ ಈಗ ನಮ್ಮನೆಯವರು ನನಗೆ ಇನ್ವೆಸ್ಟ್ ಮಾಡಿ ಮಾಡು ನೀನ್ ಮುಂದುವರಿ ಅಂತೇಳಿ ಅವರೇ ಬಂಡವಾಳ ಹಾಕ್ತಾ ಇದಾರೆ. ಅದು ಖುಷಿ ಪಡೋ ವಿಷಯ ಸರ್. ನನಗೆ ಇಷ್ಟ ದಿವಸ ನನ್ಗೆ ಯಾರು ಸಪೋರ್ಟಿವ್ ಆಗಿರ್ಲಿಲ್ಲ ಫೈನಾನ್ಷಿಯಲಿ, ಈಗ ನಮ್ಮ ಯಜಮಾನ್ರೆ ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ, ಈಗ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅಂತ ಇದ್ದಂತ ಕಾಲ ಹೋಯ್ತು ಸರ್. ಇವಾಗ ಆಯ್ತು ಹೋಗ್ಬಾ ನೀನು ಆ ಕೆಲಸ ಮುಗಿಸ್ಕೊಂಡ್ ಬಾ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇದು ತುಂಬಾ ಹೆಮ್ಮೆ ಪಡೋ ವಿಷಯ. ಮತ್ತೆ ನಮ್ಮ ಊರಲ್ಲೇನೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಖುಷಿ ಪಡ್ತಾರೆ ಸರ್, ಈ ತರ ಒಂದ್ ಮಾಡಿ ಮುಂದ್ ಬಂದಿದ್ದಾಳೆ ಅಂತ ಖುಷಿ ಪಡ್ತಾರೆ ಸರ್. ಲೀಲಾವತಿ ಅವರ, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಯಾವ ರೀತಿ ಭೇಟಿ ಮಾಡಬೇಕು? ಸರ್ ಹೇಳ್ತೀನಿ ಸರ್, ನಂದು ಎರಡು ನಂಬರ್ ಇದೆ, 720-42-98-112. ಇನ್ನೊಂದು ನಂಬರ್ 733-5352-7346. ಈ ಎರಡು ನಂಬರಿಗೂ ನಮಗೆ ಫೋನ್ ಮಾಡಿ ಆರ್ಡರ್ ಕೊಟ್ರೆ ನಾವು ಈ ಸ್ವದೇಶಿ ಜಾಗರಣ ಮಂಚ್ ಅನ್ನೋ ಒಂದು ವೇದಿಕೆಯಲ್ಲಿ ಅಲ್ಲಿ ತಂದು ಸ್ಟಾಲ್ ಹಾಕಿರ್ತೀವಿ. ಯಾವ ತರದ ಪ್ರಾಡಕ್ಟ್ ಬೇಕು, ಏನ್ ಬೇಕು, ಎಲ್ಲ ತರದನ್ನು ನಾವು ಮಾಡಿ ಕೊಡ್ತೀವಿ ಸರ್. ಮುಂಚೆ ಹೇಳಿದ್ರೆ ಆಯ್ತು ಸರ್, ಮಾಡಿ ತರ್ತೀವಿ. ಬಟ್ ನೀವು ಮಾಡಿದಂತದನ್ನ ಅಲ್ಲಿಗೆ ಹೋಗಿ ತಗೋಬೇಕು, ತಾವು ಮನೆಗೆ ಏನೋ ಕಳ್ಸಂತ ವ್ಯವಸ್ಥೆ? ಮನೆಗೆ ನಮ್ಮ ಮನೆಗೆನೆ ಬಂದ್ರೆ, ಅಲ್ಲಿ ಶಿವಮೊಗ್ಗದಲ್ಲಿ ಏನೀಗ ಒಂದು ಬ್ರಾಂಚ್ ಮಾಡಿದೀವಿ, ಅಲ್ಲಿಗೆ ಬಂದ್ರೆ ಅಲ್ಲೇನೆ ಕೊಟ್ಟು ಕಳಿಸ್ತೀವಿ. ಕಾರ್ಯಕ್ರಮದ ಕಡೆಯದಾಗಿ ಉಳಿದಂತ ಮಹಿಳೆಯರಿಗೆ ಅವರಿಗೆ ತಾವ್ ಏನ್ ಹೇಳ್ತೀರಿ? ರೈತ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ಬರೀ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಸುಮ್ನೆ ಕೂರ್ಬಾರ್ದು. ನಮಗೆ ಟೈಮ್ ಸಿಕ್ಕಾಗ ಎಷ್ಟು ಸಾಧ್ಯನೋ ಅಷ್ಟು ನಾವು ಇನ್ನೊಂದು ಕೆಲಸದಲ್ಲಿ ತೊಡಗಬೇಕು. ಒಂದು ಟ್ರೈನಿಂಗ್ ಆಗಿರ್ಬೋದು, ಬೇರೆ ಕೆಲಸನೇ ಆಗಿರ್ಬೋದು, ನಮ್ಮನ್ನ ನಾವು ಬೇರೆ ಕಡೆ ತೊಡಸ್ಕೋಬೇಕು. ಅವಾಗ ನಾವು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ದ್ವಿಗುಣ ಆಗುತ್ತೆ, ನಾವು ಇನ್ನೂ ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಈ ತರ ಒಂದು ಅವಕಾಶಗಳು ಬರ್ತಾ ಇರ್ತವೆ. ಈಗ ಪ್ರಧಾನ ಮಂತ್ರಿಗಳದ್ದು ಒಂದು ಏನ್ ಯೋಜನೆ, ಜಾಗರಣ ಮಂಚ್, ರೈತರನ್ನ ಹಳ್ಳಿಗಳನ್ನ ಇಂಪ್ರೂವ್ ಮಾಡಬೇಕು, ರೈತರುಗಳನ್ನ ಇಂಪ್ರೂವ್ ಮಾಡಬೇಕು, ಏನ್ ಇದು ಇದೆ ಅವಕಾಶ, ಈ ತರ ಎಲ್ಲರಿಗೂ ಸಿಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತವೆ, ರೈತರು ಮುಂದ್ ಬರಬೇಕು ಸರ್. ಇದು ನನ್ನ ರೈತ ಹೆಣ್ಮಕ್ಳಿಗೆ ಹೇಳೋದೇನು ಅಂದ್ರೆ, ಬರೀ ಗಂಡ್ಮಕ್ಳು ಮಾಡೋದಷ್ಟೇ ಅಲ್ಲ, ಅವ್ರ ಜೊತೆ ಸೇರ್ಕೊಂಡು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಮಾಡಬೇಕು. ಸಮಾಜಕ್ಕೊಂದು ಒಳ್ಳೆ ಪದಾರ್ಥಗಳನ್ನ ಕೊಡುಗೆಯಾಗಿ ಕೊಡಬೇಕು. ನಾವು ಕೊಟ್ಟಿದ್ದನ್ನ ಅವರೇನು ಸುಮ್ಮನೆ ತಗೊಳ್ಳಲ್ಲ, ದುಡ್ಡು ಕೊಟ್ಟೆ ತಗೊಂತಾರೆ. ಆದ್ರಿಂದ ನಮ್ಮ ಆದಾಯನೂ ದ್ವಿಗುಣ ಆಗುತ್ತೆ, ನಮ್ದು ಕುಟುಂಬ ನಿರ್ವಹಣೆ ಮಾಡೋದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಜನಗಳಿಗೆ ರುಚಿಕರವಾಗಿರೋದು, ಒಳ್ಳೆ ಕ್ವಾಲಿಟಿ ಇರತಕ್ಕಂಥದ್ದು ಜನಗಳಿಗೆ ಸಿಗುತ್ತೆ. ಮತ್ತೆ ಮಾಡಿ ಒಬ್ರಿಗೆ ತಿನ್ನಕ್ ಟೇಸ್ಟಿ ಕೊಟ್ಟಾಗ ಅದು ತುಂಬಾ ಖುಷಿ ಆಗುತ್ತೆ ಸರ್. ಒಂದು ಆತ್ಮತೃಪ್ತಿ ಏನೋದು ಇದೆಯಲ್ಲ ಸರ್, ಅದು ತುಂಬಾ ಮುಖ್ಯ ಸರ್ ನನಗೆ. ಸರ್, ಈಗ ಮನೆಯಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಮಕ್ಕಳು ಸ್ಕೂಲಿಂದ ಬರೋ ತನಕನೂ ಅವರಿಗೆ ಏನು ಕೆಲಸ ಇರಲ್ಲ. ಮನೆ ಕೆಲಸ 10 ಗಂಟೆ ಒಳಗೆಲ್ಲ ಮುಗ್ದೋಗುತ್ತೆ. ಸುಮ್ನೆ ಮನೇಲಿ ಕೂತಿರೋ ಬದ್ಲು ಈ ತರ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಬೇಕು, ಈ ತರದ್ ಹೆಂಗಿರುತ್ತೆ, ಇದನ್ನ ಹೆಂಗ್ ಮಾಡಿದ್ರು ಅನ್ನೋ ಒಂದು ಆಸಕ್ತಿ ಬೆಳೆಸ್ಕೊಬೇಕು. ನಮ್ಮ ಕೆವಿಕೆಯಲ್ಲಿ ಹೋದ್ರೆ ಸುಮಾರು ಪ್ರಾಡಕ್ಟ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ನಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಕಲ್ತು ಅದರಲ್ಲಿ ನಾವು ಮುಂದ್ ಬಂದ್ರೆ ನಮ್ಮ ಒಂದು ಏನ್ ವೇಸ್ಟ್ ಟೈಮ್ ಇರುತ್ತೆ ಅದು ಕ್ವಾಲಿಟಿ ಟೈಮ್ ಆಗಿರುತ್ತೆ. ನಾವ್ ಅದನ್ನ ಮಾಡಿ ಪ್ರಾಡಕ್ಟ್ಗಳನ್ನ ಮಾಡಿ ಸೇಲ್ ಮಾಡಬಹುದು, ಎಲ್ಲ ಸಾವಯವ ಅಂಗಡಿಗಳಿಗೆ ಹಾಕ್ಬೋದು. ಮತ್ತೆ ಜನಗಳಿಗೆ ಡ್ಯೂಟಿಗೆ ಹೋಗಿ ಬರ್ತಾರೆ, ಅವ್ರಿಗೆ ಮಾಡ್ಕೊಳಕ್ಕೆ ಟೈಮ್ ಇರಲ್ಲ, ಅಂತವ್ರಿಗೆ ಒಂದು ಹೆಲ್ಪ್ ಆಗತ್ತೆ. ಅವ್ರು ಮಾಡ್ಕೊಳಕ್ ಆಗದೆ ಇರೋದನ್ನ ನಾವು ಮಾಡಿಕೊಟ್ಟಾಗ ಅವರು ಖುಷಿಯಿಂದ ತಿಂತಾರೆ. ಮತ್ತೆ ಆರೋಗ್ಯಕರವಾಗಿರೋಂತದನ್ನೇ ಟ್ರೈನಿಂಗ್ಗಳನ್ನ ಕೊಡ್ತಾ ಇದಾರೆ. ನಮ್ಗೆ ಸೈಂಟಿಫಿಕ್ ಪ್ರೂವ್ ಆಗಿರೋದು, ಕಂಡಿಡ್ದಿರೋದು, ರಿಸರ್ಚ್ ಮಾಡಿರೋದು ಅಂತ ಪದಾರ್ಥಗಳ ಬಗ್ಗೆ ಟ್ರೈನಿಂಗ್ಗಳು ಸಿಗ್ತವೆ. ಎಷ್ಟು ಸಾಧ್ಯನೋ ಅಷ್ಟು ನೀವು ಕೆವಿಕೆ ಭೇಟಿಯಾಗಿ, ಅಲ್ಲಿ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈಗ ಹೊಸಬ್ರು ಬಂದಿದ್ದಾರೆ, ಮೊದ್ಲೇ ಜ್ಯೋತಿ ಮೇಡಮ್ ಇದ್ರು, ಈಗ ಸುಧಾರಣೆ ಮೇಡಮ್ ಬಂದಿದ್ದಾರೆ. ಸುಧಾರಣೆ ಮೇಡಮ್ ಯಾವ ತರದ್ದು ಏನು ನಿಮಗೆ ಮಾಹಿತಿ ಬೇಕು ಎಲ್ಲ ಕೊಡ್ತಾರೆ. ಅಲ್ಲಿ ಭರತ್ ಸರ್ ಅಂತ ಇದಾರೆ, ಯಾವ ಬೆಳೆ ನೀವು ಹಾಕ್ತೀರಾ, ಏನು ಹಣ್ಣಿನ ಗಿಡಗಳು ಹಾಕ್ತೀರಾ, ಏನ್ ಮಾಡ್ತೀರಾ, ಅದ್ರ ಬಗ್ಗೆ ಅವರು ಇದ್ ಮಾಡ್ತಾರೆ. ಅಲ್ಲಿ ಅಣಬೆ ಬೆಳಿತೀನಿ ಅಂದ್ರೆ ಅಣಬೆ ಬೆಳೆಯೋದಕ್ಕೂ ಬೀಜಗಳನ್ನು ಕೊಡ್ತಾರೆ, ಮಿಲೆಟ್ಸ್ ಬೆಳಿತೀವಿ ಅಂದ್ರೆ ಅದಕ್ಕೂ ಬೀಜಗಳು ಕೊಡ್ತಾರೆ. ಅಂದ್ರೆ ಅವರಿಗೆ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಟ್ರೈನಿಂಗ್ ಗಳು ಇರ್ತವೆ ಅದಕ್ಕೆಲ್ಲ ಅಟೆಂಡ್ ಆದ್ರೆ ರೈತರಿಗೆ ಒಳ್ಳೆ ಫೆಸಿಲಿಟಿಗಳು ಸಿಗ್ತವೆ ಸರ್. ಅಲ್ಲಿ ರೈತರುಗಳು ಏನೇ ಮಾಹಿತಿ ಬೇಕು ಅಂದ್ರೂ ಕೆವಿಕೆನ ಸಂಪರ್ಕ ಮಾಡಬಹುದು ಸರ್. ಅಲ್ಲಿ ತಮಗೆ ಕೃಷಿ ವಿಶ್ವವಿದ್ಯಾನಿಲಯ ಎಲ್ಲಾ ರೀತಿಯಾದ ಒಂದು ಸಪೋರ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತೀರಿ? ಕೊಡುತ್ತೆ ಸರ್, ಸಪೋರ್ಟ್ ಕೊಡುತ್ತೆ. ಒಳ್ಳೇದು ಲೀಲಾವತಿ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಅನುಭವವನ್ನು ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ರಿ. ದಯವಿಟ್ಟು ಕೇಳುಗರೆಲ್ಲರೂ ಸ್ವದೇಶಿ ಮತ್ ಜಾಗರಣೆಗೆ ಬನ್ರಿ. ಅಲ್ಲಿ ನಮ್ಮ ಪದಾರ್ಥಗಳನ್ನ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಸಿಗ್ತವೆ, ನೀವು ಅಲ್ಲಿ ಸಾವಯವ ಬೆಳೆದಿದ್ದನ್ನ ತಗೊಂಡೋಗ್ಬೋದು. ಮತ್ತೆ ಫುಡ್ ಪ್ರಾಡಕ್ಟ್ ಎಲ್ಲರಿಗೂ ಸಿಗುತ್ತೆ, ಬಂದು ಅಲ್ಲಿ ರುಚಿ ನೋಡಿ ಮತ್ತೆ ಒಂದು ವಿಸಿಟ್ ಮಾಡ್ರಿ. ಅಲ್ಲೆಲ್ಲ ಅವಕಾಶ ಇದೆ ನಿಮಗೆ ಪರ್ಚೇಸ್ ಮಾಡಕ್ಕೆ. ಇಷ್ಟು ಹೇಳಕ್ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು ಸರ್. ಇದುವರೆಗೂ ರೈತ ಮಹಿಳೆ ಹಾಗೂ ಸ್ವಉದ್ಯೋಗಿಯಾದ ಭದ್ರಾವತಿ ತಾಲೂಕಿನ ಹಳೇಸಿಗೆ ಬಾಗಿಯ ಶ್ರೀಮತಿ ಲೀಲಾವತಿ ಎನ್ಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಕಿಸಾನ್ ವಾಣಿಯಲ್ಲಿ ಪ್ರಸಾರವಾದಂತಹ ಈ ಸಂದರ್ಶನದ ಸಂದರ್ಶಕರು ಎಚ್ಎಂ ಮಹೇಶ್. ಇದೀಗ ಪರಿಸರ ಗೀತೆ. ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆಟ್ಟ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂತಲ್ಲ.